ನಾವು ತಿಂದಿರುವ ಆಹಾರದಿಂದ ದೊರೆಯುವ ಶಕ್ತಿಯನ್ನು ಬಳಸಿಕೊಳ್ಳಲು ವೈಟಮಿನ್ B2 ಅನ್ನೋ ಅಂಶ ನಮಗೆ ತುಂಬಾ ಬೇಕು. ಸೊ ಆ ಅಂಶ ಕೂಡ ಈ ಮೊಟ್ಟೆಯಲ್ಲಿ ಇದೆ. ಸೊ ಮೊಟ್ಟೆಯಲ್ಲಿ ವೈಟಮಿನ್ ಡಿ ಕೂಡ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ನಮಗೆ ಮೂಳೆಯ ಕ್ಯಾಲ್ಸೀಕರಣ ಮಾಡಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಮೂಳೆ ಮತ್ತು ಮೃದು ಉತ್ತಕಗಳ ತಯಾರಿಕೆಗೆ ಅಗತ್ಯವಾದ ಖನಿಜಾಂಶಗಳೆಲ್ಲವೂ ಮೊಟ್ಟೆಯಲ್ಲಿದೆ. ಸೊ ಎಲ್ಲ ವಯಸ್ಸಿನವರಿಗೂ ಮೊಟ್ಟೆ ಒಳ್ಳೆಯ ಆಹಾರವಾಗಿದೆ. ಗರ್ಭಿಣಿಯರಿಗೆ, ಹಾಲುಣಿಸುವ ತಾಯಂದರಿಗೆ, ಚಿಕ್ಕ ಮಕ್ಕಳಿಗೆ, ಬೆಳೆಯುವ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಇದು ಬಹಳ ಒಳ್ಳೆಯದು. ಏಕೆಂದರೆ ಇದರಲ್ಲಿ ಸಸಾರಜನಕ ಮತ್ತು ಕಬ್ಬಿಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಸುಲಭವಾಗಿ ಜೀರ್ಣವಾಗುವುದು. ಸೊ ಹಸಿ ಮೊಟ್ಟೆಯನ್ನು ನಾವು ಯಾವಾಗಲೂ ತಿನ್ನಬಾರ್ದು. ಯಾಕಂದರೆ ಅದರಲ್ಲಿ ಅವಿಟಿನ್ ಅನ್ನೋ ಅಂಶ ಇರುತ್ತದೆ. ಆ ಅಂಶ ಏನು ಮಾಡುತ್ತೆ ಅಂದರೆ ನಮಗೆ ಆಹಾರವನ್ನು ಜೀರ್ಣ ಮಾಡೋಕ್ಕೆ ಸಹಾಯ ಮಾಡ್ದಂಗೆ ತಡೆಗಟ್ಟಿಬಿಡುತ್ತೆ. ಹಾಗಾಗಿ ನಮಗೆ ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಅವೆಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಹಸಿ ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಾರ್ದು. ಸೊ ಮೊಟ್ಟೆಯನ್ನು ಬೇಯಿಸುವುದರಿಂದ ಅದರಲ್ಲಿರೋ ಆಲ್ಬ್ಯೂಮಿನ್ ಅನ್ನೋ ಹೊಟ್ಟೆ ಪ್ರಮಾಣ ಇರುತ್ತಲ್ವಾ, ಅದು ಪ್ರಕ್ಷೇಪಗೊಂಡು ಸುಲಭವಾಗಿ ಜೀರ್ಣವಾಗೋಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವು ಮೊಟ್ಟೆಯನ್ನು ಬೇಯಿಸಾದರೂ ತಿನ್ಬೋದು ಅಥವಾ ಆಮ್ಲೆಟ್ ಮಾಡಾದರೂ ತಿನ್ಬೋದು. ಸೊ ಈ ರೀತಿ ಮೊಟ್ಟೆ ಒಂದು ಸಂಪೂರ್ಣ ಆಹಾರವಾಗಿರೋದ್ರಿಂದ 9 ತಿಂಗಳ ನಂತರ ಮಕ್ಕಳಿಗೆ ಮೆಲು ಆಹಾರದಲ್ಲಿ ಮೊಟ್ಟೆ ಹಳದಿ ಭಾಗವನ್ನು ಕೂಡ ಉಪಯೋಗಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊಟ್ಟೆಯಲ್ಲಿ ವಿವಿಧ ಭಾಗಗಳಲ್ಲಿ ರಾಸಾಯನಿಕ ಕಟಗಳು ಅಂದರೆ ಪೋಷಕಾಂಶಗಳು ಇದಾವೆ. ಏನಂದ್ರೆ ಪೂರ್ಣವಾಗಿರುವ ಮೊಟ್ಟೆಯಲ್ಲಿ ಸಸಾರಜನಕ ಬಿಳಿ ಭಾಗದಲ್ಲಿ 11 ಇದೆ, ಹಳದಿ ಭಾಗದಲ್ಲಿ 17.5 ಇದೆ. ಸೊ ಮೊಟ್ಟೆ ಮತ್ತು ಅದರ ಉತ್ಪನ್ನಗಳ ಬೇರೆ ಬೇರೆ ಉಪಯೋಗಗಳು ಈಗ ತಾನೇ ನೀವು ಮೌಲ್ಯವರ್ಧನೆ ಮಾಡಬಹುದು. ಮೊಟ್ಟೆಯಿಂದ ಯಾವ ರೀತಿ ಮೌಲ್ಯವರ್ಧನೆ ಮಾಡಬಹುದು ಅಂತ ನಿಮ್ಗೆ ಅನಿಸ್ಬೋದು. ಏನ್ ಮಾಡ್ತೀವಿ ಅಂದ್ರೆ ಮೊಟ್ಟೆಯನ್ನು ಹಾಗೆ ತಿನ್ನಲು ಕೂಡ ಉಪಯೋಗಿಸ್ತೀವಿ. ಎಷ್ಟು 70% ಜನ ನಾವು ಹಾಗೆ ತಿನ್ನಕ್ಕೆ ಉಪಯೋಗ ಮಾಡ್ತೀವಿ. 5 ಜನ ಘನೀಕರಿಸಿ ಅದನ್ನ ಪೌಡರ್ ಮಾಡಿ ಕೂಡ ಉಪಯೋಗ ಮಾಡ್ತೀವಿ 5% ಅಷ್ಟು. ಸೊ 20% ಅಷ್ಟು ಜನ ಮರಿ ಮಾಡಲು ಮೊಟ್ಟೆಯನ್ನು ಉಪಯೋಗ ಮಾಡ್ತೀವಿ. ಹಾಗೆ ಇತರ ಉಪಯೋಗಗಳಂದ್ರೆ 5% ಅಷ್ಟು ಜನ ಬೇರೆ ಬೇರೆ ಉಪಯೋಗಗಳಿಗೆ ಉಪಯೋಗ ಮಾಡ್ತಾರೆ. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಮೊಟ್ಟೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದೇನಂದ್ರೆ ಔಷಧವನ್ನು ತಯಾರಕ್ಕೆ ಮಾಡಲು ಮೊಟ್ಟೆಯನ್ನು ಉಪಯೋಗ ಮಾಡ್ತೀವಿ. ಏಕಾಣುಜೀವಿ ಮತ್ತು ವಿಷಾಣುಜೀವಿಗಳ ಅಧ್ಯಯನ ಮಾಡಕ್ಕೆ ಮೊಟ್ಟೆಯನ್ನು ಉಪಯೋಗ ಮಾಡ್ತೀವಿ. ಉತ್ತಕ ರಚನಾ ಶಾಸ್ತ್ರದ ಅಧ್ಯಯನ ಮಾಡಲು ಮೊಟ್ಟೆಯನ್ನು ಉಪಯೋಗ ಮಾಡ್ತಾರೆ. ಹಾಗೆ ಕೃತಕ ಗರ್ಭಧಾರಣ ಕಾರ್ಯ ಮಾಡಕ್ಕೆ ಮೊಟ್ಟೆಯನ್ನು ಯೂಸ್ ಮಾಡ್ತೇವೆ. ಆಹಾರ ತಯಾರಿಕೆಯಲ್ಲಿ ಕೂಡ ಮೊಟ್ಟೆಯನ್ನು ಯೂಸ್ ಮಾಡ್ತಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಮುಖ್ಯವಾಗಿ ಏನಂದ್ರೆ ಬೇಕರಿ ಪದಾರ್ಥಗಳಲ್ಲಿ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಬಿಸ್ಕಟ್ ಮಾಡಕ್ಕೆ, ಕೇಕ್ ಮಾಡಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಹಾಗೆ ಪ್ರಾಣಿ ಆಹಾರ ತಯಾರಿಕೆಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಆಹಾರೇತರ ಉದ್ಯೋಗದಲ್ಲಿ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಅದ್ಯಾವುದು ಅಂದ್ರೆ ಚರ್ಮ ಹದ ಮಾಡುವಿಕೆಯಲ್ಲಿ ಅಥವಾ ಬಣ್ಣಗಳ ತಯಾರಿಕೆಯಲ್ಲಿ, ಫೋಟೋಗ್ರಾಫಿಯಲ್ಲಿ ಮತ್ತೆ ಮುದ್ರಣ ಮಾಡೋದ್ರಲ್ಲಿ ಬರುತ್ತೆ. ಕಾಂತಿವರ್ಧಕಗಳ ತಯಾರಿಕೆಯಲ್ಲಿ ಕೂಡ ಮೊಟ್ಟೆಯನ್ನು ಯೂಸ್ ಮಾಡ್ತಾರೆ. ಸಂಯೋಜನಾ ವಸ್ತುಗಳಿಗೆ ಮತ್ತೆ ಗೊಬ್ಬರಗಳ ತಯಾರಿಕೆಗೆ ಈ ರೀತಿ ವಿವಿಧ ರೀತಿಯಲ್ಲಿ ಮೊಟ್ಟೆಯನ್ನು ನಾವು ಡೈರೆಕ್ಟ್ ಆಗಿ ಕೂಡ ಉಪಯೋಗ ಮಾಡಬಹುದು, ಮೌಲ್ಯವರ್ಧನೆ ಕೂಡ ಮಾಡಬಹುದು. ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9448565007 ಸಂಪರ್ಕಿಸಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನೇಗಿಲ ಮಿಡಿತ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಶೇಂಗಾ ಕೃಷಿಯಲ್ಲಿನ ಅನುಭವಗಳ ಕುರಿತು. ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ವೈ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕರಾದ ವೈ ಓಂಕಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಶೇಂಗಾ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಓಂಕಾರಪ್ಪ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಧನ್ಯವಾದಗಳು ಸರ್. ಓಂಕಾರಪ್ಪರೇ, ಈ ಕೃಷಿ ಬದುಕು ಅಲ್ಲ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರು ಸರ್? ನಾನು SLC ಬಿಟ್ಟಾಗಲಿದ್ದ ಕೃಷಿ ಬದುಕನ್ನೇ ಮಾಡ್ತಾಯಿದ್ದೀನಿ ಸರ್. ಹೇಳ್ತಾರೆ ನಾನು ಕೃಷಿ ತೋನ ಆಸ್ತಿ ದುರ್ಭಿಕ್ಷಮ್ ಅಂತ. ಆ ಒಂದು ಕೃಷಿದು ಭಾಳ ಕಷ್ಟ. ಇತ್ತೀಚೆಗೆ ಈ ಅಕಾಲಿಕ ಮಧ್ಯಮ ಈ ಮಳೆಗಳೇನು ಬರ್ತವೆ, ರೈತರನ್ನ ಒಂದು ಸಂಕಷ್ಟಕ್ಕೆ ಈ ಕೃಷಿ ತಂದುಬಿಟ್ಟಿದೆ ಸರ್. ಈಗ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ರೈತರದು ಭಾಳ ಕಷ್ಟ ಐತೆ. ಈಗ ಈ ಮಾಹಿತಿಯನ್ನು ನಾನು ಈ ಕಷ್ಟ ದುಃಖಗಳು ಹಂಚ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನು ಹೇಳ್ತಕ್ಕಂಥ ವಿಷಯನ ನೇರವಾಗಿ ನಾನು ಮಾತಾಡೋಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತಿದ್ದೆ. ಸರ್ಕಾರಕ್ಕೂ ಸಹ ನೀವು ಭಾಳ ಗಮನದಿಂದ ಇದನ್ನು ತರಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ ಸರ್? ಒಂದು 25 ವರ್ಷದಿಂದ ಲಾಭದಾಯಕ ಅನಿಸಿತ್ತು ಈ ಕೃಷಿ ಬದುಕು. ಯಾಕಂದರೆ ಭಾಳ ಬೇಡಿಕೆ ಇತ್ತು ಕೃಷಿ. ಹಿಂದೆ ನೋಡಿ, ರೈತನ ಮಗನಿಗೆ ಏನು ಕೊಡಬೇಕು, ರೈತನ ಮಗನಿಗೇ ನಾವು ಕೊಟ್ಟು ಮದುವೆ ಮಾಡಬೇಕು, ಜಮೀನಿದ್ದನಿಗೆ ಕೊಡ್ಬೇಕು ಅಂತಕ್ಕಂಥ ಮಾತು ಇತ್ತು, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರೈತನಿಗೆ ಏನು ಕೊಡ್ತಾ ಇಲ್ಲ, ಇದು ಒಂದೇ ಸತ್ಯನ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತನಿಗೆ ಏನು ಸಿಗ್ತಾ ಇಲ್ಲ. ಬೆಂಗಳೂರಿಗೆ ಒಂದು ಫ್ಯಾಕ್ಟ್ರಿ ಇದ್ದನಿಗೆ ಏನು ಕೊಡ್ತಾರೆ, ಒಬ್ಬ ಮುನ್ಸಿಪಾಲ್ಟಿ ಇದ್ದನಿಗೆ ಏನು ಕೊಡ್ತಾರೆ, ರೈತನಿಗೆ ಇವತ್ತಿನ ದಿನ ಏನು ಕೊಡ್ತಾ ಇಲ್ಲ. ಇದು ಭಾಳ ಕಷ್ಟ ಅನಿಸುತ್ತೆ ಸರ್, ನನಗೆ ಭಾಳ ನೋವಾಗುತ್ತೆ. ಅದಕ್ಕೋಸ್ಕರವಾಗಿ ರೈತರು ಎಂದು ದೇವರು ಭಗವಂತ ಈ ರೈತರ ಒಂದು ಕಷ್ಟ ನಿವಾರಿಸ್ತಾನೋ ಗೊತ್ತಿಲ್ಲ. ಎಲ್ಲ ಪ್ರಕೃತಿ ಭಾಳ ವಿಕೋಪಕ್ಕೋಗಿದೆ ರೈತರ ಬಗ್ಗೆ. ಅದಕ್ಕೋಸ್ಕರವಾಗಿ ರೈತನದು ಭಾಳ ಕಷ್ಟ ಇದೆ ಸರ್. ಹಾಗಿದ್ರೆ ಜಮೀನು ಎಷ್ಟು ಎಕರೆ ಇದೆ ಓಂಕಾರಪ್ಪರ? ಸರ್, ನಮ್ಮದು ಜಮೀನು ಒಂದು 20-25 ಎಕರೆ ಇದೆ ಸರ್. ನಾವೆಲ್ಲ ಬೆದ್ಲೆ, ನೀರಾವರಿ ಇಲ್ಲ. ಒಂದಿಷ್ಟು ದನ ಇದೆ, ಒಂದು 15 ದನ, ಒಂದು 20 ಮೇಕೆ ಇದ್ದಾವೆ. ನಮ್ಮ ತಂದೆಯವರು ಅದನ್ನು ನೋಡ್ಕೊಳ್ತಾರೆ. ನಾವಿಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮನೆ ಅಧ್ಯಕ್ಷ ಆಗಿದ್ದಾರೆ. ಈಗ ನಾವು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಿಂದ ನಮಗೆ ಜನ ಓಟ್ ಹಾಕಿ ನಮ್ಮನ್ನು ಸದಸ್ಯರನ್ನು ಮಾಡಿ ಒಂದು ಕೆಟಗರಿಯಲ್ಲಿ ನಾವು ಅಧ್ಯಕ್ಷ ಆಗಿದ್ದೀವಿ. ನಮ್ಮನೆಯವರು ಶಂಕರಮ್ಮ ಅಂತ ಹೇಳಿ ಸರ್ ಅಧ್ಯಕ್ಷ ಆಗಿದ್ದಾರೆ. ಹೀಗಾಗಿದ್ರೆ ಎಲ್ಲ ಜಮೀನನ್ನು ಬೆದಲು ಮಾಡಿದ್ವಿ ಅಂತಂದರೆ ಯಾಕೆ ನೀರಾವರಿ ಮಾಡ್ಬೇಕಂತೇನು ಆಸಕ್ತಿ ಬರಲಿಲ್ಲ? ಸರ್, ನೀರಾವರಿ ಮಾಡ್ಬೇಕಂತ ಆಸಕ್ತಿ ಇತ್ತು. ಈಗ ಈ ಆರ್ಥಿಕವಾಗಿ ನಾವು ಹಿಂದಿದ್ವಿ, ಅದಕ್ಕೆ ಈಗ ಆರ್ಥಿಕವಾಗಿ ಏನಾದರೂ ಇವು ಸ್ವಲ್ಪ ಬೆಳೆ ತಗೊಂಡು ನೋಡೋಣ ಅಂತ ಹೇಳ್ತಕ್ಕಂಥ ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ ಸರ್. ಈಗ ನೀರಾವರಿ ಮಾಡ್ಬೇಕು ಅಂದ್ಕೊಂಡಿದ್ವಿ, ನೋಡೋಣ ಮುಂದಿನ ದಿನಗಳಲ್ಲಿ ನೀರಾವರಿ ಮಾಡ್ತಕ್ಕಂಥ ಯೋಜನೆ ಇದೆ ನಮ್ಮದು, ಯೋಜನೆ ಇದೆ. ಈಗ ಇಷ್ಟೊಂದು ಎಕರೆ ಜಮೀನಿನಲ್ಲಿ ಏನೇನು ಬೆಳೆಗಳು ಬೆಳೀತೀರ? ಸರ್, ನಾವು ಶೇಂಗಾ ಬೆಳೆ ಬಿಟ್ಟರೆ ಬೇರೆ ಯಾವ ಬೆಳೆ ಬೆಳೆಯೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅದು ವಾಣಿಜ್ಯ ಬೆಳೆ ಅಂತ, ಆ ದುಡ್ಡು ಏನೋ ಒಂದು 4 ಕಾಸು ಬರುತ್ತೆ ಅಂತ. ವರ್ಷ ಪ್ರತಿ ವರ್ಷ 10 ಕ್ವಿಂಟಲು, 8 ಕ್ವಿಂಟಲು, 9 ಕ್ವಿಂಟಲು ಬೀಜಗಳನ್ನು ಹಾಕೋದು ಲಾಸ್ ಆಗೋದು, ಸಾಲದ ಸುಳ್ಳಲ್ಲಿ ನಾವು ಇವತ್ತಿನವರೆಗೆ ಇದ್ದೀವಿ. ಆ ಶೇಂಗಾ ಅಂತಕ್ಕಂಥದ್ದು ಸುಮಾರು ಒಂದು 2011-12 ಸ್ವಲ್ಪ ಮಟ್ಟಿಗೆ ಕಾಣಿಸ್ತು. ಆಮೇಲೆ 18-19 ಬೆಳೆ ಉತ್ಕೃಷ್ಟವಾಗಿ ಬರೋದು. ಆಮೇಲೆ ಅದು ಶೇಂಗಾ ಬೆಳೆ ಕುಂಠಿತವಾಯಿತು. ರೋಗ ಬಾಧೆಗಳು, ಬೆಂಕಿ ರೋಗ, ಬೂದಿ ರೋಗ, ಮತ್ತು ಹಲವಾರು ಇದರಿಂದನೂ ಶೇಂಗಾ ಬೆಳೆ ನಶಿ ಹೋಯಿತು. ಆಗ ಕೃಷಿ ಇಲಾಖೆಯಿಂದ ಆ ವರ್ಷನೂ ಒಂದು 10 ಕ್ವಿಂಟಲಿಂದ 8 ಕ್ವಿಂಟಲ್ವರೆಗೂ ಸೀಡ್ಸನ್ನು ತರ್ತೀವಿ ನಾವು. ಅಲ್ಲಿ ಟೋಕನ್ಗಳು ತಗೊಂಡು ಕೃಷಿ ಇಲಾಖೆಗೆ ಅಲ್ದಾಡಿ ಪಾಣಿಗಳು ಕೊಟ್ಟು ಆಧಾರ ಕಾರ್ಡ್ ಕೊಟ್ಟು ಏನು ಹೇಳ್ತಾರೆ, 5 ಎಕರೆಗೆ 5 ಪ್ಯಾಕೆಟ್ ಕೊಡೋದು ಅಂತ ಹೇಳ್ತಾರೆ ಕೃಷಿ ಇಲಾಖೆಯವರು. 1 ಎಕರೆಗೆ 40 ಕೆಜಿಯಿಂದ 35 ಕೆಜಿ ಬೀಜ ಬೇಕು. ಒಂದು ಪ್ಯಾಕೆಟ್ಗೆ ಎಷ್ಟು ಬರ್ತದೆ ಸರ್? 22 ಸೇರು 22 ಸೇರು ಬರ್ತವೆ, ಅದು ಸುಸ್ತು. 5 ಎಕರೆಗೆ 2 ಕ್ವಿಂಟಲ್ 2.5 ಕ್ವಿಂಟಲ್ ಬೀಜ ಬೇಕು. ಈಗ 1 5 ಎಕರೆಗೆ 30 ಕೆಜಿ ಒಂದು ಪ್ಯಾಕೆಟ್ ಕೊಡ್ತಾರೆ ಕೃಷಿ ಇಲಾಖೆನ. 15 ಪ್ಯಾಕೆಟ್ ಅಂದರೆ 13x30, 13x15, 4.5 ಕ್ವಿಂಟಲ್ 5 ಕ್ವಿಂಟಲ್ ಕಡಲೆಕಾಯಿನ ಕೊಟ್ಟರೆ ಅದಕ್ಕೆ 5 ಎಕರೆಗೆ ಬೀಜ ತುಂಬ ಆಗುತ್ತೆ. ಅದು ತಗರಿ ಏನನ್ನು ಅಕ್ಕಡಿ ಹಾಕಿ ಅಂದರೆ 5 ಪ್ಯಾಕೆಟ್ ಕೊಡ್ತಾರೆ ಸರ್. 5 ಪ್ಯಾಕೆಟ್ ಯಾವ ಒಂದು ಎಕರೆಗೆ 1 ಎಕರೆಗೆ ಆಗುತ್ತೆ? ಅವ್ರು ಯಾವ ಲೆಕ್ಕದಲ್ಲಿ ಕೊಡ್ತಾರೋ ನನಗೆ ಗೊತ್ತಾಗ್ತಿಲ್ಲ. ಈಗ ಕೃಷಿ ಇಲಾಖೆಯವ್ರು ಹೇಳ್ತಾರೆ ನೀವೇ ಬೆಳೆದಂಥ ಬೀಜನ ಮುಂದಿನ ವರ್ಷಕ್ಕೆ ತೆಗೆದಿಟ್ಕೋಬೇಕಪ್ಪ ಅಂತ. ಪ್ರತಿ ವರ್ಷ ಶೇಂಗಾ ಬೆಳೆದ್ರಿಂದ ಯಾಕೆ ನೀವು ಬೀಜನ ತೆಗೆದಿಟ್ಕೋಬಾರ್ದು, ಕಾಯನ್ನು ತೆಗೆದಿಟ್ಕೋಬಾರ್ದು? ಸರ್, ಕೃಷಿ ಇಲಾಖೆಯವರು ಬೆಳೆ ಸಮೀಕ್ಷೆಯಿಂದ ಬರ್ತಿದ್ದಾರೆ. ಆಲ್ರೆಡಿ ಬೆಳೆ ಸಮೀಕ್ಷೆ ಪಂಚಾಯತಿಗೆ ವರದಿ ಐತೆ, ಬರ್ತಾಯಿದ್ದಾರೆ. ಆ ಪಂಚಾಯತಿಯಲ್ಲಿ ಬೆಳೆ ಸಮೀಕ್ಷೆಯನ್ನು ಅವರು ಕೃಷಿ ಇಲಾಖೆಯವರು ಅಥವಾ ತೋಟಗಾರಿಕೆ ಇಲಾಖೆಯವರು ಒಬ್ಬ ಉನ್ನತ ಅಧಿಕಾರಿಗಳು ಕಳಿಸಿದಂಥ ಸಂದರ್ಭದಲ್ಲಿ ಅವರು ಬೆಳೆ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಸುಮಾರು ಒಂದಿಷ್ಟು ಮೀಟರ್ಸ್ ಅಂತ ಕೇಳ್ತಾರೆ. ಅವು ಬಿತ್ತನೆ ಮಾಡಲಿಕ್ಕೆ ಅರ್ಹತೆ ಐತೆ, ಅವನು ಕ್ವಾಲಿಟಿ ಐತೆ ಅಂತ ಅವರೇ ಕೊಟ್ಬಿಟ್ರೆ ನಾವು ಬಿತ್ತನೆ ಮಾಡ್ತೀವಿ. ಅವ್ರು ಬಿತ್ತನೆ ಮಾಡ್ತಕ್ಕಂಥ ಬೀಜ ಕಾಲಕ್ಕೆ ತಕ್ಕಂತೆ ಮಳೆ ಬರಲ್ಲ, ಜಳ್ಳಾಗ್ತವೆ, ಮತ್ತು ಎಲ್ಲ ಬತ್ತಿ ಹೋಗ್ತವೆ, ಬೀಜ ಹುಟ್ಟಲ್ಲ, ರೈತರು ಕೆಟ್ಟು ಹೋಗ್ತಾರೆ. ಅದಕ್ಕೇ ಮೊದಲೆಲ್ಲ ತಕ್ಕಂತಿದ್ವಿ, ಒಳ್ಳೆ ಉತ್ತಮ ಬೀಜ ಬೆಳೀತಿದ್ವಿ. ನಾವೇ ಬೀಜಕ್ಕೆ ತೂರಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಶೇಖರಣೆ ಮಾಡಿ ಅದನ್ನೆಲ್ಲ ಗಲೀಜಾಗ್ನಾಗ ಇಟ್ಕೊಂಡು ಆಮೇಲೆ ನಾವು ಮನೆಯಲ್ಲೇ ಕೈಯಿಂದ ಸುಳ್ಕೊಂಡು ಬೀಜ ರೆಡಿ ಮಾಡ್ಕೊಂಡು ಆಮೇಲೆ ಬಿತ್ತಕ್ಕಂಥ ವ್ಯವಸ್ಥೆನ ಮಾಡಿದ್ವಿ. ಈಗ 1-2 ವರ್ಷ ಹಾಕಿ ಹುಟ್ಟಲಿಲ್ಲ. ಬೇರೆ ಕಡೆಯಿಂದ ಒಳ್ಳೆ ಸೀಡ್ಸನ್ನು ತಂತ್ರಜ್ಞಾನಿಕೆಯನ್ನು ಹೊರಟು ಅವರು ತಂದಿರತಕ್ಕಂಥ ಬೀಜ ಇಳುವರಿ ಬರ್ತದೆ, ಹೈಬ್ರಿಡ್ ಬೀಜ. ಅಲ್ಲಿ ಕೃಷಿ ಇಲಾಖೆಗೆ ಹೋದರೆ ಒಳ್ಳೆ ಉತ್ತಮ ಬೆಳೆ ಬರ್ತದಪ್ಪ, ದುಡ್ಡು ಹೋಗಲಿ. ಪ್ರತಿಯೊಂದು ಬೀಜ ತಗೊಳ್ಬೇಕಾದ್ರೆ ಮೇಕೆ ಮಾರ್ತಾರೆ, ದನ ಮಾರ್ತಾರೆ, ಕುರಿಗಳನ್ನು ಸಾಕಿದವರು ಮಾರ್ತಾರೆ, ಮತ್ತು ಬಂಗಾರ, ಮೂಕ್ತಿ, ಮೇಸ್ರಿ, ತಾಳಿಗಳನ್ನು ಬ್ಯಾಂಕ್ನಲ್ಲಿ ಅಡ ಇಟ್ಟು ಬೀಜ ಖರೀದಿ ಮಾಡ್ತಾರೆ. ರೈತರನ್ನು ಸುಮ್ಮನಿರಲ್ಲ, ಬೇಳ್ಬಿಟ್ಕೊಂಡು ಕೊನೆಗೂ ಆಗದಂಥ ಸಂದರ್ಭದಲ್ಲಿ, ಕೈಲಿ ಆಗಲ್ಲಂಥ ಸಂದರ್ಭ ಬೇರೆಯವ್ರು ಕೂಲಿ ಹೋಗ್ತಾರೆ. ಅಂಥ ಕಷ್ಟಕರವಾದಂಥ ಪರಿಸ್ಥಿತಿ ರೈತರದು. ಅದಕ್ಕೋಸ್ಕರವಾಗಿ ನಾನು ಸರ್ಕಾರಕ್ಕೆ ಬೇಗ ಫಸಲು ಭೀಮಾ ಯೋಜನೆ ಅಂತ ಮಾಡಿಸ್ತಾರೆ. ಫಸಲು ಭೀಮಾ ಯೋಜನೆಯನ್ನು ಮಾಡಿಸೋಕೆ ಇಂದು ವರ್ಷ ಏನೋ ಒಂದು ಎಫೆಕ್ಟ್ ಆಗಿರುತ್ತೆ, ಈ ವರ್ಷ ಎಫೆಕ್ಟ್ ಆಗಿರುತ್ತೆ. ಇನ್ಸೂರೆನ್ಸ್ ಕಟ್ಟಿರ್ತೀವಿ, ಆ ಇನ್ಸೂರೆನ್ಸ್ ಸರಿಯಾದಂಥ ಯಾವುದೋ ಒಂದು ಮಾಹಿತಿಗಳನ್ನು ತಗೋಬಿಟ್ಟು ಮೊನ್ನೆ ವರ್ಷ ಹಾಕಿದ್ದಾರೆ 4,000 ಎಕರೆಗೆ ಫುಲ್ಲು ಬೆಳೆ ಲಾಸ್. ಹಚ್ಚಿಗಿರೋ ಗಿಡ ನೋಡೋದಲ್ಲ ಇನ್ಸೂರೆನ್ಸ್ ಕಂಪ್ನಿಯವರು, ಖರ್ಚ್ಕೊಂಡಿದ್ರ ನೀವು ಕಂಪ್ನಿಗೆ ಏನು ಲಾಸ್ ಆಗಿದೆ ಅದು ಕೊಟ್ಟಿರಿ ಅಂತ. ಬೆಳೆ ಸಮೀಕ್ಷೆ ಕೆಜಿ ತಕ್ಕಡಿಗೆ 3 ಕೆಜಿ ಬಂದರೆ ನಾವು ಬೆಳೆ ಬಂತ ಅಂದ್ಕೊಂತೀವಿ, 5 ಕೆಜಿ ಬಂದರೆ ಬೆಳೆ ಅಂದ್ಕೊಂತೀವಿ, ನಾವು ಇಷ್ಟಂದ್ರೆ ಬಂದು ಅಂದ್ಕೊಂತೀವಿ, ಎಲ್ಲ ಒಟ್ಟೆಲ್ಲ ತುಂಡುಗಾಗ್ತಾರೆ. ಆಮೇಲೆ ಒಟ್ಟು ತೂಕ ಮಾಡ್ತಾರೆ. ನಾವೆಲ್ಲ ಇರ್ತೀವಿ ಸಮೀಕ್ಷೆಗೆ, ಏನು ಸರ್ ಇದು, ಏನು ಲಾಸ್ ಆಗಲ್ಲ, ಬೀಜ ಎಷ್ಟು, ಗೊಬ್ಬರ ಎಷ್ಟು, ಅದಕ್ಕೆ ಆಗ್ತಕ್ಕಂಥ ವ್ಯವಸಾಯ ಎಷ್ಟು, ಅದಕ್ಕೆ ಬರ್ತಕ್ಕಂಥ ಖರ್ಚು ಎಷ್ಟು, ನೀವು ಲೆಕ್ಕ ಹಾಕಿ ಅದನ್ನು ಇನ್ಸೂರೆನ್ಸನ್ನು ನಮಗೆ ರೈತರಿಗೆ ಕೊಡಿ. ಮುಂದಿನ ವರ್ಷಕ್ಕಾದ್ರೆ ಬಿತ್ತಾರೆ ಬೀಜ ಗೊಬ್ಬರಕ್ಕಂದರೆ ಅದು ಯಾವಾಗೋ ಒಂದ್ಸತಿ ಬೆಳೆ ಫಸಲ್ ಭೀಮಾ ಯೋಜನೆ ಮೊದಲು ಒಂದ್ಸತಿ ಬಂದಿತ್ತು 2021-22 ಒಂದು ಎಕರೆಗೆ 14,000 ಹಾಕಿದ್ರು. ಆಗ ಒಳ್ಳೆ ಒಂದು ಅನುಕೂಲ ಆಯಿತು. ಆಗ ಅನುಕೂಲ ಆದಂಥ ಅವರು ಭವಿಷ್ಯತೆ ಕೊಡೋದು ಬೇಡ, ಬೆಳೆ ಲಾಸ್ ಆದರೆ ಮಾತ್ರ ಇನ್ಸೂರೆನ್ಸ್ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ ಅವ್ರನ್ನ. ಸಮೀಕ್ಷೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಸಕಾಲಿಕವಾಗಿ ಮಾಡಬೇಕು. ಈಗ ಮಳೆ ಬರುತ್ತೆ ಸರ್, ಈಗ ಒಟ್ಟೆಲ್ಲ ಮೊನ್ನೆ ಲಾಸ್ಟ್ ಇಯರು ಮಳೆ ಬಂತು, ಅಕಾಲಿಕವಂತ ಮಳೆ ಬಂತು, ಒಟ್ಟೆಲ್ಲ ಕೊಳ್ತೋಯ್ತು, ಬೀಜ ಎಲ್ಲ ಅಲ್ಲೇ ಕೊಳ್ತೋದು, ಕೆಲವು ರೈತರು ಅಲ್ಲೇ ಕಿತ್ಕೊಳಕ್ಕೆ ಬರಲಿಲ್ಲ, ಬೀದಿಗೆ ಬಂತು ರೈತರು. ಅಂಥ ಪರಿಸ್ಥಿತಿ ರೈತರದು. ಇನ್ಸೂರೆನ್ಸ್ ಅಂತಕ್ಕಂಥದ್ದು ರೈತರಿಗೆ ಸಹಕಾರ ಆಗಲಿ ಅಂತ, ಆ ರೈತರಿಗೆ ಸಹಕಾರ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಸರ್ಕಾರ ಮಾಡಬೇಕು. ಅವಾಗ ರೈತ ಕೃಷಿನ ಮಾಡೋಕ್ಕೆ ಇಷ್ಟಪಡ್ತಾನೆ. ಹಾಗಿದ್ರೆ ಈಗ ಪ್ರತಿ ವರ್ಷ ಶೇಂಗಾ ಬಿತ್ತನೆ ಮಾಡಬಾರ್ದು, ಬೆಳೆ ಪರಿವರ್ತನೆ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಕೃಷಿ ಇಲಾಖೆಯವರೆಲ್ಲ. ಒಂದೇ ಥರ ಬೆಳೆಗಳು ಬೆಳೆದಾಗ ರೋಗ ಕೀಟಗಳು ಜಾಸ್ತಿ ಆಗುತ್ತೆ, ಇಳುವರಿ ಕಡಿಮೆ ಬರುತ್ತಂತೆ, ಯಾಕೆ ಬೆಳೆ ಪರಿವರ್ತನೆ ಮಾಡ್ತಾ ಇಲ್ಲ? ಬೆಳೆ ಪರಿವರ್ತನೆ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಈ ಪ್ರಕೃತಿ ಅನ್ನೋದು ವಿಕೋಪ ಆಗುತ್ತೆ ಸರ್. ಪ್ರಕೃತಿಗೆ ಈಗ ಆಲ್ರೆಡಿ ಬೆಂಕಿ ರೋಗ ಬಿದ್ದತೆ. ಬೆಂಕಿ ರೋಗಕ್ಕೆ ನಾವು ಔಷಧಿಗಳನ್ನು ಒಳಿತಕ್ಕಂಥ ಸಮರ್ಪವಾಗಿಲ್ಲ, ಯಾಕಂದರೆ ತರಬೇಕು, ಬೆದ್ರಗಳಿಗೆ ಭಾಳ ಬೀಜ, ಅದನ್ನು ಪಂಪ್ ಹೊತ್ಕೊಂಡು ಹೊಡೆಯೋಕ್ಕಾಗಲ್ಲ, ಅದನ್ನು ಹೊಡೆದ್ರೂ ಪ್ರಯತ್ನ ಆಗಲ್ಲ ಅಂತ ನಮ್ಮ ರೈತರ ನಂಬಿಕೆ. ಈಗ ಒಂದು ವರ್ಷ ತೊಗರಿ ಬಿತ್ತದು, ಒಂದು ವರ್ಷ ಜೋಳ ಬಿತ್ತದು, ಈ ಥರ ಬೆಳೆ ಯಾಕೆ ಪರಿವರ್ತನೆ ಮಾಡಬಾರ್ದು ಸರ್? ಈಗ ಅಕ್ಕಿಗಳು ಹಾಕ್ತವಾ ಅಥವಾ ದನಗಳಿಗೆ ಒಳ್ಳೆ ಮೇವರು, ಶೇಂಗಾ ಬೆಳೆ ದನಗಳಿಗೆ ಒಳ್ಳೆ ಮೇವು, ಕಡಲೆ ಬಟ್ಟು ಚೆನ್ನಾಗಿರುತ್ತೆ ಅಂತ ಹಾಕ್ತೀವಿ, ವಾಣಿಜ್ಯ ಬೆಳೆ ನಾವು ಏನೋ ಒಂದಿಷ್ಟು ಬರುತ್ತೆ ಅಂತ ಹಾಕ್ತೀವಿ. ಈಗ ಒಂದ್ಸತಿ ಬೆಳೆಗಳನ್ನ ಚೇಂಜ್ ಮಾಡಿದರೆ ಚೆನ್ನಾಗಿ ಬರುತ್ತಂತ ಕೃಷಿ ಇಲಾಖೆಯವರು ಮಣ್ಣು ಪರೀಕ್ಷೆಗಳು ಅವರೆಲ್ಲನೂ ಹೇಳ್ತಾರೆ ನಮಗೆ ರೈತರಿಗೆ. ಆದರೂ ನಾವು ಕೇಳಲ್ಲ ರೈತರು, ನಮಗೇನು ಶೇಂಗಾ ಬೆಳೆನೇ ಬೇಕು ಅಂತ ಹಾಕ್ತಿದ್ವಿ ಸರ್. ಕೆಲವರು ಭಾಳಷ್ಟು ಇರೋರು ಹಾಕ್ತಾರೆ. ಈಗ ಬಿಳಿಜೋಳ ಬಿತ್ತಿದ್ವಿ, ಸಜ್ಜೆ ಬಿತ್ತಿದ್ವಿ, ಆಮೇಲೆ ನವಣೆನೂ ಬಿತ್ತಿದ್ವಿ. ನವಣೆ ಬಿತ್ತಿದ್ರೂ ಅದು ಚೇಂಜ್ ಆದರೆ ಏನಾದರೂ ಮಾಡಿ ಚೇಂಜ್ ಆಗಲ್ಲ ಸರ್, ಅದು ಚೇಂಜ್ ಆಗ್ತಾ ಇಲ್ಲ. ಯಾಕಂದ್ರೆ ನೇಚರ್ ಹಂಗೆ ಬಂದಿದೆ ಹಂಗೆ ಗೊತ್ತಿಲ್ಲ ಅದು. ಈಗ ಯಾಕೋ ಸ್ವಲ್ಪ ಬೆಳೆಗಳು ಭೂಮಿನೇ ಯಾಕೋ ಕಲುಷಿತ ಆಗಿ ಒಂದು ಮಟ್ಟದಲ್ಲಿ ಐತೆ. ಬೆಳೆನ ಶೇಂಗಾ ಬೆಳೆ ಅಂತಕ್ಕಂಥದ್ದು ಉತ್ಕೃಷ್ಟವಾದ ಬೆಳೆ. ಆ ಉತ್ಕೃಷ್ಟವಾದ ಬೆಳೆನ ಬೆಳೆಯಬೇಕಂತ ಆಸೆ ಬಿಟ್ಟ ರೈತರಿಗೆ ಬೇರೆ ಏನು ದುರುದ್ದೇಶ ಇಲ್ಲ. ದನಗಳಿಗೆ ಒಟ್ಟಾಗಲಿ ನಮಗೆ ಏನೋ ಒಂದಿಷ್ಟ ಆಗಲಿ ಅಂತಕ್ಕಂಥದ್ದು ರೈತರ ಒಂದು ಮನೋಭಾವ, ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ಸರ್. ಈಗ ಶೇಂಗಾ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಶೇಂಗಾ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮೊದಲು ಹಿರಿಯರ ಪ್ರಕಾರವಾಗಿ ನಮಗೆ ಪ್ರಕಾರವಾಗಿ ಈ ನಾಯಕನಟ್ಟಿ ಜಾತ್ರೆ ಅಂತ ಬರುತ್ತೆ ಸರ್, ಆ ಜಾತ್ರೆಯಲ್ಲಿ ಫಸ್ಟ್ನೇ ಪೂಜೆ ಮಾಡಿ ಆಮೇಲೆ ಎತ್ತಿನಲ್ಲಿ ನಾವು ತರಬೇಕುಂಟೆ ಅಂತ ಹೊಡಿತಿದ್ವಿ ಮೊದಲು. ಈಗ ಯಾರು ಹೊಡೆಯಲ್ಲ, ಮಳೆ ಬಂದಾಗ ಕಂಟಿಬಿಟ್ಟು ಹೊಡೆದು, ಟ್ಯಾಕ್ಟ್ರ್ ಇದ್ರೆ ಟ್ಯಾಕ್ಟ್ರ್ ಕುಂಟು ಓಡಿಸ್ತಾರೆ, ಎತ್ತಿದ್ರೆ ಎತ್ತರ ಕುಂಟು ಓಡಿಸ್ತಾರೆ, ಎತ್ತಿನ ಕುಂಟು ಓಡಿಸಿ ನೆಲ ಇದು ಮಾಡಿ ಆಮೇಲೆ ನಾವು ಈ ನಮ್ಮ ಕಡೆ ಆಗ್ತಕ್ಕಂಥದ್ದು ಸಣ್ಣ ಪೂಸಿ ದಟ್ ಪೂಸಿ ಮಳೆ ಆ ಒಳ್ಳೆ ಉತ್ತಮವಾದಂಥ ಕಾಲ ಅಂತೇಳಿ ಅವೆರಡು ಮಳೆಯಲ್ಲಿ ಮಳೆ ಬಂದರೆ ಶೇಂಗಾನ ಬಿತ್ತಕ್ಕೆ ಭಾಳ ಸಂತೋಷವಾಗಿ ಬಿತ್ತಾರೆ. ಆಮೇಲೆ ಬಿತ್ತಿ ಆದಮೇಲೆ ಒಂದು 15-20 ದಿನದೊಳಗಾಗಿ ಫಸ್ಟ್ನೇ ಸರ್ತಿ ಅಂತರ್ಬೇಸ ಎಡೆ ಕುಂಟೆ ಹೊಡಿತೀವಿ. ಎಡೆ ಕುಂಟೆ ಹೊಡೆದ ಮೇಲೆ ತಿರ್ಗಿ ಒಂದು ಸ್ವಲ್ಪ ಬಿಟ್ಟು ಎರಡನೇ ಸಾರಿ ಎಡೆ ಕುಂಟು ಹೊಡಿತೀವಿ. 3ನೇ ಸಾರಿ ಎಡೆ ಕುಂಟು ಹೊಡಿತಿದ್ವಿ. ಆಮೇಲೆ 3ನೇ ಸರ್ತಿ ಎಡೆ ಕಳೆ ತೆಗಿಸಿ ಅದನ್ನೆಲ್ಲ ಆಮೇಲೆ ಎಲ್ಲ ಇನ್ನೊಂದ್ಸತಿ ಎಡೆ ಕುಂಟೆ ಹೊಡಿಸಿ ಅದನ್ನೆಲ್ಲನೂ ಸುಮ್ಮನೆ ಬಿಟ್ಟು ಮಳೆ ಬಂದರೆ ಏನೋ ಒಂದಿಷ್ಟು ಆಗುತ್ತಂತ. ಈಗ ಮೊನ್ನೆ ಸರ್ತಿ ಈಗ ಬಿತ್ತಿದ್ವಿ ಎಲ್ಲ ಚೆನ್ನಾಗಿ ಆಲೇ ನೀರು ಬಿಟ್ಟು ಕಾಯಿ, ಇವಾಗ ಆಲೇ ಮಳೆ ಬೇಕು, ಮಳೆ ಬರ್ತಾ ಇಲ್ಲ, ಈಗ ಆಲೇ ಬೆಳೆ ಕೈ ಕೊಟ್ಟು ಅಂತಕ್ಕಂಥ ಆತಂಕದಲ್ಲಿ ನಾವು ಇದ್ವಿ. ಭಾಳ ಇಷ್ಟೆಲ್ಲ ಕಷ್ಟ ಇರುತ್ತಾರೆ ಶೇಂಗಾ ಬೆಳೆ ಬೆಳೆಯೋಕ್ಕಂದರೆ. ಶೇಂಗಾನೆಲ್ಲ ಎತ್ತಿನ ಕೂರಿಗೆಯಿಂದ ಬಿತ್ತರ ಅಥವಾ ಟ್ಯಾಕ್ಟ್ರಿಂದ ಬಿತ್ತನೆ ಮಾಡ್ತೀರ ಸರ್? ಇಲ್ಲಿ ಈಗ ಮೊದಲು ಭಾಳ ಜನ ಎತ್ತಿನ ಕೂರಿಗೆಯಲ್ಲೇ ಬಿತ್ತಿದ್ರು, ಈಗ ಟ್ಯಾಕ್ಟ್ರಿಗಳು ಕೂರಿಗೆ ಮತ್ತು ಗೊಬ್ಬರ ಅದೇ ಬಿತ್ತು ಅಂತಕ್ಕಂಥ ಯಂತ್ರೋಪಕರಣ ಬಂದಿದ್ದಾವೆ. ಆಲ್ಮೋಸ್ಟ್ ಆಲ್ ಈಗ ಎತ್ತಿಲ್ದಂಥರು ಅದಕ್ಕೆ ಬಿತ್ತಾರೆ. ಈಗ ನಾವು ಎತ್ತಿದಂಥರು ಕೂರಿಗೆ ನಾಗತಾಳ ಕೂರಿಗೆ ಕುಂಟೆ ಎತ್ತಿನ ಕುಂಟೆಯಲ್ಲಿ ಬಿತ್ತಿ ಅದನ್ನು ಇದು ಮಾಡ್ತೀವಿ ಸರ್. ಜಾಸ್ತಿ ಜನ ಇವಾಗೆಲ್ಲ ಟ್ಯಾಕ್ಟ್ರಿಗೆಲ್ಲ ಬಿತ್ತನೆ ಮಾಡ್ತಾರೆ, ಯಾಕಂದರೆ ಎತ್ತುಗಳ ಸಂಖ್ಯೆನೂ ಕಡಿಮೆ ಆಯಿತು, ಭಾಳ ಜನ ಇವಾಗ ಎತ್ತುಗಳ ಸಾಕಾಣಿಕೆ ಮಾಡ್ತಿಲ್ಲ ಅಂತೀರ? ಇಲ್ಲ ಸರ್, ಎತ್ತುಗಳ ಸಾಕಾಣಿಕೆ ಕಮ್ಮಿನೇ ಇದ್ದಾವೆ. ಎತ್ತುಗಳು ಕಟ್ಕೊಂಡಿರೋ ಮಾತ್ರ ಅದರಾಗೆ ಬಿತ್ತಾರೆ. ಈಗ ಎತ್ತುಗಳಿಲ್ದಂಥರು ಟ್ಯಾಕ್ಟ್ರಲ್ಲಿ ಜಲ್ದಿ ಬಿತ್ತುಬಿಡ್ತೀವಲ್ಲ, ಈಗ 10 ಎಕರೆನ ಒಂದು 3 ಗಂಟೆಗೆ ಬಿತ್ತಿಗೆ ಬಂದುಬಿಡ್ತಾನೆ ಅವನು. ಒಂದು ಪಲ್ಲಕ್ಕೆ 2,500-3,000 ರೂಪಾಯಿ ಒಂದು ಕ್ವಿಂಟಲ್ ಬೀಜಕ್ಕೆ ಟ್ಯಾಕ್ಟ್ರಿ ಬಾಡಿಗೆ ಫಿಕ್ಸ್ ಮಾಡಿರ್ತಾರೆ. 5 ಎಕರೆಗೆ 1-2 ಗಂಟೆಗೆ 3 ಗಂಟೆಗೆ ಬಿತ್ತಿಗೆ ಬಂದುಬಿಡ್ತಾನೆ ಸರ್. ಈಗೆಲ್ಲ ಯಂತ್ರೋಪಕರಣಗಳಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಜನ. ಈಗ ಯಾವುದೇ ಬೆಳೆ ಬೆಳೆಯಬೇಕಂದ್ರೂ ಗೊಬ್ಬರ ಕೊಡಬೇಕಾಗತ್ತೆ. ಈಗ ಮುಂಚೆ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ನಂತರ ರಾಸಾಯನಿಕ ಗೊಬ್ಬರ ಕೊಡಬೇಕು ಅಂತೆಲ್ಲ. ನೀವೇನಾದರೂ ಗೊಬ್ಬರ ಕೊಡ್ತೀರಾ ಶೇಂಗಾ ಬೆಳಿತೀರಲ್ಲ ಸರ್? ದನದ ಗೊಬ್ಬರನೂ ಹಾಕ್ತೀವಿ ಸರ್. ಈಗ ಯಾಕಂದರೆ ದನ ಕಟ್ಕೊಂಡಿದ್ರೆ ದನದ ಗೊಬ್ಬರ ಹೊಡಿತಾರೆ. ದನ ಇಲ್ಲದಿದ್ದಂತೆ ಅಂದರೆ ಗೌರ್ಮೆಂಟ್ ಗೊಬ್ಬರ ಹತ್ತಿರ DAP ಅಥವಾ 16-20 ಯಾವುದರಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ತಾರೆ. ಈಗ 1 ಮೂಟೆ ಆಗಿದ್ರೆ 2 ಮೂಟೆ ಹಾಕ್ತಾರೆ ಆ ಗೊಬ್ಬರಗಳನ್ನು. ಅದನ್ನು ಹಾಕಿ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರದಲ್ಲೇ ಬೆಳೆಯೋಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಅಗಲೆಲ್ಲ ಮಾಗಿ ಮಾಡಿರ್ತಾರೆ, ಬೇಸಿಗೆಲ್ಲ ಸುಟ್ಟಿರುತ್ತೆ. ಶ್ರಮ ಪಡ್ತಾನೆ ಸರ್ ರೈತ, ಶ್ರಮ ಪಡ್ತಾನೆ. ಈಗ ಕಾಲಕ್ಕೆ ಮಳೆ ಬರ್ತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ, ಎಲ್ಲ ಪ್ರಕೃತಿ ಕೈಯಲ್ಲೈತೆ. ಅದಕ್ಕೋಸ್ಕರವಾಗಿ ಈಗ ಎಲ್ಲರೂ ಮಾಡ್ತಕ್ಕಂಥ ರೈತರಿಗೆ ಭಾಳಷ್ಟು ಕಮ್ಮಿ ಆಗಿದೆ ನೋಡಿರಿ. ನಮ್ಮ ಕಡೆ ಬೆಳೆ ಒಂದು 25-30% ಅಷ್ಟೇ ಬಿತ್ತನೆ ಆಗಿರೋದು, ಭಾಳ ಕಮ್ಮಿ ಆಗಿದೆ ಸರ್. ಈಗ ಯಾಕೆ ಭಾಳ ಜನ ಬಿತ್ತನೆ ಮಾಡಿಲ್ಲ ಅಂತಾರೆ ಸರ್? ಭಾಳ ಜನ ರೈತರು ಇವತ್ತಿನ ದಿನ ಬೀಜ ಕೊಂಡ್ಕೊಳಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಮಾತ್ರ ಬಿತ್ತನೆ ಮಾಡಿಲ್ಲ, ಬೇಸಾಯ ಮಾಡಿ ಸುಮ್ಮನೆ ಆದ್ರೆ ಸರ್. ಬೇಸಾಯ ಮಾಡಿ ಎಲ್ಲ ಸುಮ್ಮನೆ ಆದ್ರೆ ಈಗ ಬಂಡವಾಳ ಇರಲ್ಲ, ಆ ಥರ ಯಾರೂ ಇದು ಮಾಡಲ್ಲ. ಈಗ ಮೊದಲು ಒಂದು ವ್ಯವಸ್ಥಿತವಾಗಿ ರೈತರಿಗೆ ಸಾಲ ಕೊಟ್ಟರೆ ವಾಪಸ್ ಬರ್ತದೆ ಅಂತಕ್ಕಂಥ ನಂಬಿಕೆ ಇತ್ತು. ಇವಾಗ ರೈತರಿಗೆ ಸಾಲ ಕೊಡಬಾರ್ದು ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್. ಇದು ನೂರಕ್ಕೆ ನೂರು ಸತ್ಯ. ರೈತರಿಗೆ ಮೊದಲೆಲ್ಲ ಏ ಕೊಟ್ಟರೆ ರೈತರು ಬೆಳೆದು ಕೊಡ್ತಾನಪ್ಪ ಅಂತಕ್ಕಂಥ ಒಂದು 30-40 ವರ್ಷದ ಹಿಂದೆ ಮಾತಿತ್ತು. ಈಗ ರೈತರಿಗೆ ಸಾಲ ಯಾಕೆ ಕೊಡ್ತೀಯಪ್ಪ, ಬೆಳೆಯಲ್ಲ ಅವ್ನು ಕೊಡೋದಿಲ್ಲ, ಬಡ್ಡಿ ಕೊಡಲ್ಲ ಅಸಲು ಕೊಡಲ್ಲ ಅಂತಕ್ಕಂಥ ಮಾತಾಗಿದೆ ಸರ್. ಈಗ ಎಡಕುಂಟೆ ಹೊಡೆದಂತರ ಸಾಕಷ್ಟು ಕಳೆ ಬೀಳುತ್ತಲ್ಲ, ಈಗ ಕೆಲವು ರೈತರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಕೆಲವರು ಕೈಯಿಂದ ಕಳೆ ತೆಗಿತಾರೆ, ನೀವು ಯಾವ ರೀತಿ ಮಾಡ್ತೀರ ಸರ್? ಈಗ ಕಳೆನಾಶಕ ಬೆದ್ಲಿಗೆ ಹೊಡಿಬಾರ್ದು ಅನ್ನೋ ದೃಷ್ಟಿಯಿಂದ ಹೊಡಿಬಾರ್ದು, ಅದು ಮಳೆ ಆಗಲ್ಲ, ಸುಮ್ಮನೆ ಗಿಡ ಒಣಗೋಗ್ತಾವೆ ಅಂತೇಳಿ ಒಂದಿಷ್ಟು ಆಳು ಆದ್ರಾಗಲ್ಲ ಅಂತೇಳಿ ದಿನ ಇಷ್ಟು ನಾವೇ ಕಿತ್ಕೊಬರೋದು, ಕಳೆ ತೆಗಿಸೋದು. ಕೆಲವ್ರು ಹಂಗೆ ಬಿಟ್ಟಿರ್ತಾರೆ ಸರ್, ಬಿಡಪ್ಪ ತೀರಿದ್ರಿಲ್ಲ ಹುಲ್ಲು ಬಿದ್ದರೆ ಅದ್ರ ಜೊತೆಗೆ ಬರಿಬೋದಂತ. ಯಾಕಂದರೆ ಖರ್ಚು ವೆಚ್ಚಗಳನ್ನ ಕೂಲಿ ಸಾಯಂಕಾಲಕ್ಕೆ 300 ಇದ್ದಂಥವ್ರು ಎಲ್ಲೋ 50 ಹೋಗುತ್ತೆ ಹೋಗುತ್ತೆ, ಹುಲ್ಲು ಇಲ್ದಂಗೆ ಆಗುತ್ತೆ. ಆದರೆ ಈಗ ಕೆಲವರು ಕಳೆನಾಶಕ ಸ್ವಲ್ಪ ಜಮೀನಿಗೆ ಏನು ಹೊಡಿಯೋಣಪ್ಪ ಅಂತ ಕಳೆನ ಅವ್ರ ಮನೆಗಳಲ್ಲಿ ನಮ್ಮ ಕಂಡಕ್ಕೆ ಹೋಗೋಬಲ್ಲ ನಾವೇ ಹೋಗೋಣ ಅಂತ ಹೋಗ್ರಿ, ಎಲ್ಲನೂ ಕಳೆನ ತೆಗಿತಾರೆ ಸರ್, ತೆಗಿತಾರೆ. ಯಾರು ಸೋಮವಾರಗಳನ್ನ ರೈತರು ತೆಗಿತಾರೆ ಸರ್. ಈಗ ಯಾವುದೇ ರೈತರು ಬೆಳಿಬೇಕಂದ್ರೆ ಎಲ್ಲ ಬೆಳೆಗಳಿಗೆ ಈಗ ಸಾಕಷ್ಟು ಕೀಟ ರೋಗಗಳ ಬಾಧೆ ಕಂಡುಬರುತ್ತೆ. ಈ ಶೇಂಗಕ್ಕೆ ಏನೇನು ಕೀಟ ರೋಗದ ಬಾಧೆ ಕಂಡುಬರುತ್ತೆ ಸರ್? ಫಸ್ಟಿಗೆ ಶೇಂಗನ ಹುಟ್ಟು ಹೂವು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಕರೆ ಜೀಡಿ ಅಂತಕ್ಕಂಥ ಬೀಳುತ್ತೆ. ಆ ಕರೆ ಜೀಡಿ ಬಿದ್ದುಬಿಟ್ರೆ ಆ ಒಂದು ಹೂವು ಇರೋದನ್ನೆಲ್ಲ ಚಿಂದಾಕ್ಬಿಟ್ಟು ಊಡೇ ಇಳಿಯಲ್ಲ, ಬುಡ್ಡು ಕಟ್ಟಲ್ಲ, ಊಡು ಇಳಿಯಲ್ಲ. ಅದು ಏನಾದರೂ ಮಳೆ ಬಂದರೆ ಜಲ್ದಿ ಹೋಗುತ್ತೆ. ಹೋಗಲಿಲ್ಲ ಅಂದರೆ ಏನೋ ಆ ಕರೆ ಜೀಡಿ ಸೊಪ್ಸ್ಕೊಂಡು ಒಂದು ಎರಡು ಬುಡ್ಡು ಹಿಡಿದ್ರೆ ಅದು ಪರವಿಲ್ಲ, ಇಲ್ಲಪ್ಪ ಅಂದರೆ ಅದೂ ಆಗೋದಿಲ್ಲ. ಆಮೇಲೆ ಕರೆ ಜೀಡಿ ಹೋದ್ಮೇಲೆ ಬೆಂಕಿ ರೋಗ ಅಂತ ಬರುತ್ತೆ, ಎಲ್ಲ ಎದು ಮುಳ ಎಲ್ಲ ಉಳ್ಳೆಲ್ಲ ಚಿಂದಾಕ್ಬಿಡ್ತವೆ. ಆ ಬೆಂಕಿ ರೋಗ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮುದುರ್ಕೊಂಡಿರ್ತಾವೆ ಸರ್ ಹಿಂಗೆ, ಆ ಒಳಗಿರುತ್ತೆ ಎಲೆ. ಔಷಧ ಹೊಡೆದ್ರೂ ಅದೇನು ಪ್ರಯೋಜನ ಆಗಲ್ಲ, ಎಲೆ ಒಳಗಿರ್ತವೆ. ಆಮೇಲೆ ಒಂದು ಸ್ವಲ್ಪ ದಿನ ಈ ಕೋರಿ ಹುಳ ಅಂತ ಇತ್ತು, ಎಲ್ಲ ಚಿನ್ ಚಿನ್ ಚಿನ್ ಚಿಂದ ಹಾಕ್ಬಿಡೋರು, 3-4 ವರ್ಷ ಇವಾಗ ಅವೇನು ಕಾಣಿಸ್ತಾ ಇಲ್ಲ. ಈಗ ಕರೆ ಜೀಡಿ ಬೆಂಕಿ ರೋಗ ಇವೆರಡೂ ಶೇಂಗಾ ಬೆಳೆಗೆ ಬರೀ ಡೇಂಜರ್ ಸರ್, ಅದು ಬರೀ ಎರವಟ್ಟು ಶೇಂಗಾ ಬೆಳೆಗಳಿಗೆ. ಅದೊಂದು ಎರಡು ಮಾತ್ರ ಕಂಟುಗಳಾಗಿದ್ದಾವೆ ಈಗ ಈ ವರ್ಷ. ಪ್ರಸ್ತುತ ವರ್ಷದಲ್ಲಿ ಬೆಂಕಿ ರೋಗ ಅಲೆ ಈಗ ಸುತ್ತಮುತ್ತ ಕಾಣಿಸ್ಕೊಂಡೈತೆ. ಈಗ ಸ್ವಲ್ಪ ಮುಂದಾಕಿರೋವು ಅಲೆ ನೀರು ಬಿಟ್ಟಾಗಿದ್ದಾವೆ, ಇನ್ನು ಊಡು ಇಳಿತಿದ್ದಾವೆ, ಕಳೆ ತೆಗೆದಿದ್ದಾರೆ, ಎಡಕೊಂಡು ಹೊಳಿತಿದ್ದಾರೆ. ಈಗ ಅಲೆ ಮಳೆ ಹೋಯ್ತು ಅಂತ ಸುಮ್ಮನೆ ಆಗಿದ್ದಾರೆ. ಯಾಕಂದರೆ ಅದ್ರಾಗ ಮಾಡಿದ್ರಲ್ಲ ಏನು ಬರುತ್ತಪ್ಪ, ಆಗುತ್ತೆ ಬಿಡುತ್ತೆ ಯಾರಿಗೆ ಗೊತ್ತು, ಕೂಲಿ ಆದರೂ ಹೋದರೆ ಜೀವನ ಆಗುತ್ತೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಈಗಿದ್ದಾರೆ ಸರ್. ಈಗ ಅಲೆ ಈಗ ಶೇಂಗಾದಲ್ಲೆಲ್ಲ ಅಕಡೆ ಬೆಳೆಗಳು ಬೆಳೀತಾರೆ ಸಾಕಷ್ಟು ರೈತರು, ನೀವೇನೇನು ಅಕಡೆ ಬೆಳೆಗಳು ಬೆಳೀತೀರ ಸರ್? ನಾವು ತಗರಿ ಹಾಕ್ತೀವಿ, ತಗರಿ ಮಧ್ಯೆ ಅಲಸಂದಿ, ಹೆಸರು, ಮತ್ತು ಏನನ್ನೋ ಸುತ್ತ ಮಾರ್ಜಾಲಿಗೆ ಎಳ್ಳು, ಸಜ್ಜೆ, ತಿರ್ಗಿ ಆಮೇಲೆ ಒಂದು ನಾವು ಅಂಡುಗೊರ್ಲೆ ಅಂತ ಹಾಕ್ತೀವಿ ಸರ್. ಅಂಡುಗೊರ್ಲೆನೂ ಒಂದು ಸ್ವಲ್ಪ ಏನೋ ಕೊಯ್ಕೊಂಡ್ರೆ ಯಾತನ್ನು ಆಸ್ಕರಿಕಾಗುತ್ತಂತ ಅಕ್ರಿಗಳು ಹಾಕ್ತೀವಿ ಸರ್. ನಾವು 1-10 ಎಕರೆಗೆ ಅಕ್ಕಡಿ ಹಾಕಿದ್ರೆ 1-2 ಚೀಲ ತಗರಿ ಹಾಕ್ತವೆ. ಈಗ ನಾವು ಅಂಗಡಿಗಳಿಗೆ ಹೋದರೆ ಭಾಳಷ್ಟು ರೇಟ್ ಆಗ್ತಕ್ಕಂಥದ್ದು ತಗರಿ. ನಾವೆಲ್ಲರೂ ರೈತರು ಈ ಎಲ್ಲ ಒಳ್ಳೆ ಬೇಳೆಗಳನ್ನು ಕೊಂಡ್ಕೊಂಡು ಚಿನ್ನಂಥ ಶ್ರೀಮಂತರೇನಲ್ಲ, ಏನು ನಮ್ಮ ಮನೆಗೆ ಅದನ್ನು ನೆನೆ ಹಾಕಿ ಬೀಸಿ ಆಮೇಲೆ ಬೇಳೆ ಮಾಡ್ಕೊಂಡು ವರ್ಷ ಉದ್ದಕ್ಕೂ ನಾವು ಚಿಂತಕ್ಕಂಥ ಪರಿಸ್ಥಿತಿ. ಬೆಳೆ ಬೆಳೆ ಕೊಂಡ್ಕೋಬೇಕಾದ್ರೆ ದುಡ್ಡೇ ಇರಲ್ಲ, ಸೋಪು ಎಣ್ಣೆಗೆ ದುಡ್ಡೇ ಇರಲ್ಲ ರೈತರ ಹತ್ರ. ಬೆಳೆ ಕೊಂಡ್ಕೊಂಡು ಮೊಸರಾಕಿ ಯಾ ತಿನ್ನಲ್ಲ ಸರ್ ನಾವು, ಎಲ್ಲ ಅಂಶಕ್ಕೆ ಸೊಸೈಟಿಗೇನೆ ಚಿಂತೆ. ಇಂಥ ಪರಿಸ್ಥಿತಿ ಇದೆ ಸರ್, ರೈತರು ಹಾಕ್ತೀವಿ ಅಕ್ಕಡಿ ಕಾಳುಗಳನ್ನ ಹಾಕ್ತೀವಿ, ಇಲ್ಲಾಂದರೆ ಜೀವನ ಮಾಡೋಕ್ಕಾಗಲ್ಲ. ಕೆಲವರೆಲ್ಲ 200 ಗ್ರಾಮ್ ಕೊಡು, 300 ಗ್ರಾಮ್ ಕೊಡು, ಅಂಗಡಿಯಲ್ಲಿ 200 ಗ್ರಾಮ್ ತಂದ್ಕೊಂಡು ಅವತ್ತೇ ಜೀವನ ಮಾಡೋಂಥ ರೈತರು ನಮ್ಮ ಗ್ರಾಮಗಳಲ್ಲಿ ಇದ್ದಾರೆ ಸರ್. ಈಗ ಶೇಂಗಾ ಕಟಾವಿಗೆ ಬರ್ಬೇಕಾದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ ಸರ್? ಶೇಂಗಾ ಕಟಾವು K6 ಅಂತಕ್ಕಂಥದ್ದು, ಮತ್ತು ಲೋಕಲ್ ಅಂದರೆ ನಮ್ಮ ನಾಟಿಕಾಯಿ ಅಂತಕ್ಕಂಥ ಎರಡು ತಳಿಗಳನ್ನು ನಮ್ಮ ಕೃಷಿ ಇಲಾಖೆಯವರು ಕೊಟ್ಟಿದ್ದಾರೆ. ಈ K6 ಅಂತಕ್ಕಂಥದ್ದು ಜಲ್ದಿ ಬರುತ್ತೆ ಒಂದು ಸ್ವಲ್ಪ, ಅದು 3-20 ದಿನ ಬೇಕಾಗುತ್ತೆ. ಈಗ 3 ತಿಂಗಳಿಗೆ ಮಳೆ ಇದ್ದರೆ 3 ತಿಂಗಳು ಕರೆಕ್ಟಾಗಿ ಬರುತ್ತೆ, ಮಳೆ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ದಿನ 3-3.5 ತಿಂಗಳಾದ್ರೂ ಕಾಯ್ಬೇಕಾಗುತ್ತೆ ಸರ್. ಈಗ ಆಗಲಿ ಆಗಲಿ ಆಗಲಿ ಅಂತಕ್ಕಂಥದ್ದು ಒಂದು ಇರುತ್ತೆ, ಅದು ಕರೆಕ್ಟಾಗಿ ಮಳೆ ಬಂದರೆ ಕರೆಕ್ಟಾಗಿ ಕಿತ್ತು ಬಿಡುತ್ತೆ. ಅದಕ್ಕೋಸ್ಕರ ಸರ್ ಈಗ ಜಳ್ಳಾಗಿರುತ್ತೆ, ಒಂದು ಕೆಳಗೆ ಕಾಯಿ ಯಾವುದೋ ಬರುತ್ತೆ ಮೊಳಕೆ ಹೋಗುತ್ತೆ, ಬಿಡೋಂಗಿಲ್ಲ, ಕಿತ್ಕೊಳಂಗಿಲ್ಲ. 3-3.5 ತಿಂಗಳು ಬೇಕು ಸರ್ ಶೇಂಗಾ ಬೆಳೆ ಬೇಕು. ಶೇಂಗಾನೆಲ್ಲ ಯಾವ ರೀತಿ ಕಟಾವು ಮಾಡ್ತೀರಾ? ಈಗ ಏನು ಕೈಯಿಂದ ಕೀಳ್ತೀರಾ ಅಥವಾ ಟ್ರ್ಯಾಕ್ಟರ್ ಕುಂಟೆಯಿಂದ ಕಟಾವು ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಸರ್? ಈಗ ಶೇಂಗಾ ಬೆಳೆಯನ್ನು ಕೀಳಕ್ಕೆ ಸರಿಗೆ ಮಳೆ ಬಂದರೆ ಕೈಯಲ್ಲಿ ಕಿತ್ತಾಕ್ತೀವಿ, ಇಲ್ಲಪ್ಪ ಅಂದರೆ ಮೊದಲು ನಾವು ಮಡಿಕೆ ಹಾಕ್ಕೊಂಡು ಎತ್ತುಗಳಲ್ಲಿ ಹೊಡಿತಿದ್ವಿ, ಈಗ ಟ್ರ್ಯಾಕ್ಟ್ರ್ ಕುಂಟೆಯಲ್ಲಿ ಅರಗಿಸ್ತೀವಿ. ಟ್ರ್ಯಾಕ್ಟ್ರ್ ಕುಂಟೆ ಅರಗಿಸಿ ಕುಪ್ಪೆ ಹಾಕಿ, ಕುಪ್ಪೆ ಆದಮೇಲೆ ಒಂದು 2-3 ದಿನ ಒಣಗಿದ್ಮೇಲೆ ಎತ್ತಿನಗಾಡಿಗೋ ಟ್ರ್ಯಾಕ್ಟ್ರಿಗೋ ಏರಿ ಬಣವೆ ಹಾಕಿ ಆಮೇಲೆ ಮಿಷನ್ಗಳಿಗೆ ಬಿಡಿಸ್ತೀವಿ. ಕಡಲೆಕ ಶೇಂಗಾ ಬಳ್ಳಿ ಹಾಕೋ ಮಿಷನ್ ಬಂದಿದೆ, ಕೆಲವರು ಕೈಯಾಗೆ ಬಿಡಿಸಿ ಇದು ಮಾಡ್ತಾರೆ ಸರ್. ಎಲ್ಲನೂ ಈ ರೀತಿಯಾಗಿ ನಾವು ಮಾಡಿಸ್ತೀವಿ. ಒಬ್ಬೊಬ್ಬರೇ ಒಂದೊಂಥರ, ಈಗ ಆದರೆ ಕೈಯಾಗೆ ಬಿಡಿಸ್ತಾರೆ, ಈ ಮಿಷನ್ಗಳು ಹಾಕ್ತಾರೆ. ಈಗ ಬಳ್ಳಿ ಚೆನ್ನಾಗಿ ಒಣಗಿಸಿ ಮತ್ತು ಇದು ಮಾಡ್ತಾರೆ, ಬಣ್ಣಗಳಿಗೆ ಹಾಕ್ಕೊಂಡು ಕೂಲೇ ಸಿಕ್ಕಾಗೆ ಬಿಡಿಸ್ತಾರೆ. ಈಗ ಇರ್ತಕ್ಕಂಥ ಅನುಕೂಲ ಇರ್ತಕ್ಕಂಥ ಮಿಷನ್ಗಳಿಗೆಲ್ಲ ಹಾಕಿ ಅದನ್ನು ಕಡಲೆಕಾಯಿ ಬಿಟ್ಟು ಮಾರ್ಕೆಟ್ಗೆ ಕಳಿಸ್ತಾರೆ ಸರ್. ಈ ಥರ ಚೆನ್ನಾಗಿ ಮಳೆ ಬಂದು ಬೆಳೆ ಬಂದರೆ ಹೆಂಗೆ ಇಳುವರಿ ಬರ್ತು ಒಂದು ಚೀಲ ಬೀಜಕ್ಕೆ? ಸರ್, ಮೊದಲು ನಾವು ನಮ್ಮ ತಾತರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು 25 ವರ್ಷ 20 ವರ್ಷದ ಹಿಂದೆ ಒಂದು ಚೀಲಕ್ಕೆ 40 ಚೀಲ 30 ಚೀಲ ತಗೊಂಡು ಬೆಳೆದಿವಿ ಸರ್. 50 ಚೀಲ ಒಳ್ಳೆ ರೈತರು ಬೆಳೀತಾರೆ. ಈಗ 20 ಚೀಲ ಆಯಿತು, 15 ಚೀಲ ಆಯಿತು, 10 ಚೀಲ ಆಯಿತು, ಈಗ 15 ಚೀಲ ಕೂಡ ಚೀಲಕ್ಕೆ ಬರ್ತಕ್ಕಂಥ ಇಳುವರಿ ಕಮ್ಮಿ ಆಗಿಬಿಟ್ಟಿದೆ ಸರ್. ಈಗ ಯಾಕೆ ಬರ್ತಾ ಬರ್ತಾ ಇಳುವರಿ ಕಡಿಮೆ ಆಯ್ತು ಅನ್ಸುತ್ತೆ ಸರ್? ಇಳುವರಿ ಯಾಕೆ ಕಡಿಮೆ ಅಂದರೆ ಮಳೆ ಇಲ್ಲ, ಯಾಕೋ ಕೆಟ್ಟೋಗೈತೆ ಅಂತ ನಾವು ಅನ್ಕೊಂಡಿವಿ ಸರ್. ರೈತರಿಷ್ಟೇ ಸಾಮಾನ್ಯ ಜ್ಞಾನ ಪ್ರಕಾರವಾಗಿ ಯಾಕೆ ಕಡಲೆಕಾಯಿಗೆ ಬಲತ್ಕಾರ ಇಲ್ಲ ಬಿಡಪ್ಪ, ಅದು ಯಾಕೆ ಬೆಳೀತಾ ಇಲ್ಲ, ಏನು ಮಾಡ್ತಿ ಹಾಕ್ಬಿಟ್ವಿ ಅಂತಕ್ಕಂಥ ಮಾತುಗಳನ್ನು ರೈತರು ಹಿಂಗೆ ಹೇಳ್ತೀವಿ. ಭಾಳ ಕಮ್ಮಿ ಸರ್ ಇಳುವರಿ, ಅದು ಯಾಕೋ ಅದೇನು ಗೊತ್ತಾಗ್ತಿಲ್ಲ. ವಾತಾವರಣನೋ ಅಥವಾ ಬೆಳೆಗಳನ್ನು ಇಟ್ಟು ಇಟ್ಟು ಹಂಗಾಗಿತ್ತು, ಅದೇನಂತ ನಮಗೆ ಗೊತ್ತಾಗ್ತದೆ ಸರ್. ನೆಲನೂ ಚೆನ್ನಾಗಿ ಹುಟ್ಟಬೇಕಾದ್ರೆ ಎಲ್ಲ ಹುಟ್ಟವೆ, ಚೆನ್ನಾಗಿರ್ತವೆ, ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ಕುಂಠಿತ ಆಗ್ತದೆ. ಅದನ್ನು ದೊಡ್ಡ ಒಂದು ಸಮಸ್ಯೆ ಅದು ರೈತರಿಗೆ. ಈ ವರ್ಷ ಎಲ್ಲ ಚೆನ್ನಾಗಿ ಮಳೆ ನಡೆಸ್ತಲ್ಲ, ಬೆಳೆ ಯಾವ ರೀತಿ ಇದೆ? ಸರ್, ಮಳೆ ಚೆನ್ನಾಗಿ ನಡೆಸ್ತು. ಈಗ ಒಂದು ಸುಮಾರು 2 ತಿಂಗಳಿಂದನೂ ಮಳೆ ಬಂತು. ಈಗ ಬೇಕು ಇದೇ ನೋಡಿ ರೈತರ ದುರದೃಷ್ಟ ಅಂದರೆ, ಈಗ ಕಾಯಿ ಕಟ್ತಕ್ಕಂಥದ್ದು ಬುಡ್ಡಾಗೈತೆ. ಈಗ ಇನ್ನೊಂದು 15 ದಿನಕ್ಕೆ ಮಳೆ ಬಂದರೆ ಯಾತ ಒಂದಿಷ್ಟು ಬೀಜನ ಹೊರಡುತ್ತೆ. ಇನ್ನೊಂದು ವಾರ ಮಳೆ ಬರೆದ್ರೆ ಏನಾಗಲ್ಲ ಸರ್. ಬರೀ ಸೊಪ್ಪು ಒಟ್ಟಾಕ್ಕೆ ಬಂದು ನಾವು ಇಷ್ಟಿಷ್ಟೇ ಒಟ್ಟಾಕ್ಕೆ ಬಂದು ಯಾತನ ದನ ಕುರಿ ಮರಿಗಳಿಗೆ ಮೇಯಿಸ್ಬೇಕಾಗುತ್ತೆ. ಈಗ ಒಳ್ಳೆ ಟೈಮ್, ಈಗ ಒಂದು ಮಳೆ ಬಂದಿದ್ರೆ ಒಂದು ವಾರದ ಮುಂಚೆ ಅದು ಇಟ್ಟಿರ್ತಕ್ಕಂಥ ಬಂಡವಾಳ, ಬೀಜ, ಗೊಬ್ಬರ, ಬ್ಯಾಸಾಯ್ದು ಬರೋದು ಈಗ ಏನೂ ಬರ್ತಾ ಇಲ್ಲ ಸರ್. ಈಗ ಮಳೆ ಬರ್ತಕ್ಕಂಥ ನಿರೀಕ್ಷೆ ಇಲ್ಲ, ಈಗ ನೋಡಿರಿ ಒಣವೆ ಐತೆ, ಬರ್ತಕ್ಕಂಥ ನಿರೀಕ್ಷೆ ಇಲ್ಲ. ಆಗಲೇ ರೈತರ ಅಲ್ಲಿ ಯಾಕೋ ಸ್ವಲ್ಪ ಭಾಳ ಸಪ್ಪಗೈತೆ, ಬೆಳೆ ಹೋಯ್ತು ಅಂತಕ್ಕಂಥ ಆತಂಕದಲ್ಲಿ ಈಗ ಇದಾರೆ ಅಲ್ಲೇ. ಈಗ ನಮಗೆ ಕಷ್ಟನೇ ಈ ಥರ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಈಗ ಶೇಂಗನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಶೇಂಗನಲ್ಲಿ ಇಲ್ಲೇ ಒಂದು ನಮ್ಮ ಊರಲ್ಲಿ ಒಬ್ಬ ವ್ಯಾಪಾರಸ್ಥರು ಬರ್ತಾರೆ, ಕೈ ವ್ಯಾಪಾರಸ್ಥರು, ಕೇಳ್ತಾರೆ ನೋಡಪ್ಪ ಕಡಲೆ ಕೊಡ್ತೀರಂತ. ಇಷ್ಟ ಇದ್ದರೆ ವ್ಯಾಪಾರ ಕುದಿಸ್ತಾರೆ. ಈಗ ಕಿಂಟಲ್ ಏನಾಯ್ತಪ್ಪ, 5,000 ಐತೆ, 6,000 ಐತೆ, 3,000 ಐತೆ, ಇಷ್ಟು ಹಾಕ್ಯ ಇಷ್ಟಾಗ ಅಂತೇಳಿ ಅಡ್ವಾನ್ಸನ್ನು ಕೊಟ್ಟು ಹೋಗಿ ಆ ತೂಕ ಮಾಡ್ಕೊಂಡು ದುಡ್ಡು ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಎಲ್ಲ ಮಾಡ್ತಾರೆ ಸರ್. ಇಲ್ಲೇ ಚಳ್ಳಕೆರೆಗೆ ಹಾಕ್ಕೊಂಡೋಗ್ರು ಆಗ್ತಾರೆ, ದುರ್ಗದಲ್ಲಿ ಹಾಕ್ಕೊಂಡೋಗ್ತಾರೆ. ಮತ್ತು ಚಳ್ಳಕೆರೆ ದುರ್ಗ ನಮ್ಮ ಒಳ್ಳೆ ಮಾರ್ಕೆಟ್ಗಳ ಚಳ್ಳಕೆರೆಯಲ್ಲಿ ಭಾಳ ಉತ್ತಮವಾದಂಥ ಮಾರ್ಕೆಟ್ ಸರ್ ಬೆಳೆ. ಎಲ್ಲ ಏನು ರೇಟ್ ಸಿಗ್ತಾ ಇದೆ ಶೇಂಗಾ? ಶೇಂಗಾ ಸರ್ ಮೊನ್ನೆ ತಡ 4,000 4.5 ಸಾವಿರ ಸಿಕ್ಕಿತ್ತು, 5,000 ಆಯ್ತು ಸರ್. ಕೃಷಿ ಇಲಾಖೆಯಲ್ಲಿ ಬೀಜ ನಾವು 6,000 7,000 ರೂಪಾಯಿ ಒಂದು ಕ್ವಿಂಟಲ್ ಬೀಳುತ್ತೆ, ನಾವು ಕೊಡೋದು 3,000 4,000 ರೂಪಾಯಿ 5,000 ರೂಪಾಯಿ ಕ್ವಿಂಟಲ್ ತಗೊಳ್ತಾರೆ. ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥ ಬೆಳೆಗಿನ ಇಲ್ಲಿ ನಮ್ಮ ರೈತರು ತಗೊಳೋದು ಕಮ್ಮಿ, ಅವ್ರು ಕೊಡೋದು ಭಾಳ, ನಾವು ಮಾರೋದು ಕಮ್ಮಿ. ರೈತರಿಗೆ ಏನು ರೇಟ್ ಸಿಕ್ಕರೆ ಅನುಕೂಲ ಅಂತೀರ ಸರ್? ಈಗಿನ ಕೂಲಿ, ಈಗಿನ ಗೊಬ್ಬರ, ಈಗಿನ ವ್ಯವಸಾಯದ ಖರ್ಚಿಗೆ 10,000 ರೂಪಾಯಿನ 11,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಶೇಂಗಾ ಸಿಕ್ಕರೆ ರೈತರಿಗೆ ಒಂದು ಸ್ವಲ್ಪ ಉತ್ತಮ ಅಂತ. ಅದನ್ನು ಕಮ್ಮಿನೇ ಉತ್ತಮ, ಪರವಿಲ್ಲ, ಅವನು ಲಾಸ್ ಆಗಲ್ಲ. ಅವನು ಮಾಡಿರ್ತಕ್ಕಂಥ ಕಷ್ಟ, ಅವನು ಮನೆ ಮಕ್ಕಳೆಲ್ಲ ಮಾಡಿರ್ತಕ್ಕಂಥ ಕೂಲಿ ಆದರೂ ಬೀಳುತ್ತಂತ ನನ್ನ ಮನಸ್ಸು ಅಂದ್ಕೊಂಡಿದ್ದೀನಿ ಸರ್. ಇದು ಭಾಳ ಒಂದು ಇದು 10,000 11,000 ರೂಪಾಯಿ ಸಿಕ್ಕರೆ ಈಗ ಈ ಎಣ್ಣೆ ಮಿಲ್ಲುಗಳು ಚಿನ್ನಕ್ಕೆ ಈಗ ಒಂದು ಪ್ಯಾಕೆಟ್ ಬೀಜ, ಒಂದು ಸಣ್ಣ ಶೇಂಗಾ ಬೀಜನ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಡ್ತಾರೆ. ಈಗ 10 ರೂಪಾಯಿಗೆ ಒಂದು ಕೆಜಿ ಕಡಲೆಕಾಯಿ ತಗೊಂಡ್ರೆ ಏನಿಂದ 50 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ ಬೀಜಕ್ಕೆ ಕಡಲೆಕಾಯಿ ಕೊಟ್ಟರೆ. ಈಗ ನಾವು ಮಿಲ್ಲದಾಗ ನಾನು ರಸೀದಿ ಐತೆ, 112 ರೂಪಾಯಿ ಒಂದು ಕೆಜಿ ಬೀಜ ತಂದಿದ್ದೆ ಮಿಲ್ಲ, ರೆಡಿ ಬೀಜ 3 ಕ್ವಿಂಟಲ್ ತಂದಿದ್ದೆ. ಅಂದರೆ 11,000 12,000 ರೂಪಾಯಿ ಬೀಜ ಆಯಿತು. ನಾವು ಶೇಂಗಾ ಬೇಕಾಗಲಿಕ್ಕೆ ಸರ್ 4,000 5,000. ಅದಕ್ಕೆ ಸರ್ ಮಿಲ್ಲಾದಲ್ಲಿರ್ತಕ್ಕಂಥ ಬೀಜ ಕಾರ್ಖಾನೆಯಲ್ಲಿ ಸಿಗ್ತಕ್ಕಂಥ ಬೀಜದ ರೇಟ್ಗೂ ರೈತರಲ್ಲಿ ಸಿಗ್ತಕ್ಕಂಥ ಬೀಜದ ರೇಟ್ಗೂ ಸಮಾನ ವ್ಯತ್ಯಾಸಗಳಿದ್ದಾವೆ. ಅದಕ್ಕೆ ರೈತ ಯಾವತ್ತಿದ್ರೂ ಅವನು ನೋವಿನಿಂದನೇ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ. ಶೇಂಗಾದು ಭಾಳ ಕಷ್ಟ ಇದೆ ಸರ್. ಬೆದಲು ಬೆಳೆ ಅಂದ್ರೂ ಮಳೆ ಬಂದರೆ ಬೆಳೆ ಆಗ್ತದೆ, ಮಳೆ ಇಲ್ಲದೆ ಬೆಳೆ ಆಗಲ್ಲ, ಕಷ್ಟ ಇದೆ ಸರ್. ಅದೇ ರೈತರು ಶೇಂಗಾದು ಭಾಳ ಕಷ್ಟ ಐತೆ. ಎಲ್ಲ ಬೆಳೆ ಈಗ ನವಣೆ ಹಾಕಿದ್ರು ಅಷ್ಟೇ, ಸಜ್ಜೆ ಹಾಕಿದ್ರು ಅಷ್ಟೇ, ಮತ್ತು ನವಣೆ ಭಾಳ ಇಳುವರಿ ಬರ್ತದೆ, ಬಂಡವಾಳ ಆಗಲ್ಲ, ಭಾಳ ಕೆಲಸ, ಕೊಯ್ಬೇಕು, ತುಳಿಸ್ಬೇಕು, ತಿನ್ನಬೇಕು ನವಣೆನೂ. ಸಜ್ಜೆ ಅಷ್ಟೇ, ತೆನೆ ಕೊಯ್ಬೇಕು. ಅದು ಈಗ ಯಾಕೆ ಸರ್ ಸಜ್ಜೆ ನವಣೆ ಆರ್ಕ ಯಾಕೆ ಮಾಡಲ್ಲಂದರೆ ಅದಕ್ಕೆ ಆದಂತಹ ಇಳುವರಿ ಬರಲ್ಲ. 10 ಎಕರೆ ನವಣೆ ಹಾಕಿದರೆ ಒಂದು 15 ಚೀಲ 10 ಚೀಲ ನವಣೆ ಆಗ್ಬೋದು, ಇಳುವರಿ ಬರಲ್ಲ, ರೇಟು ಸಿಗಲ್ಲ. ಏನು ಹೆಂಗೆ ಹಾಕ್ಬೇಕಂದ್ರೆ 3 ಎಕರೆ 1/2 ಎಕರೆ 3/4 ಎಕರೆಗೆ 1 ಚೀಲ 2 ಚೀಲ. ಈಗೆಲ್ಲ ನವಣೆಗಳು ಭಾಳ ಬೇಡಿಕೆ ಐತೆ, ಶುಗರು ಅಂಥ ಇಂಥವ್ರಿಗೆ ಬಂದು ಕೇಳ್ತಿರ್ತಾರೆ ನಮ್ಮನ್ನು, ನವಣೆ ಎಕ್ಕಿದವ ಅವಿದವ ಅಂತ. ಅವಕ್ಕೆಲ್ಲ ನಾವು ಕೊಡ್ತೀವಿ ಸರ್. ಹಿಂದೆ ಒಬ್ಬ ನಮಗೆ ಹೇಳಿದ ಪ್ರಕಾರ, ಒಬ್ಬ ತಂತ್ರಜ್ಞಾನಿಗಳು ವಿಜ್ಞಾನಿಗಳು ಹೇಳಿದ ಪ್ರಕಾರ, ಈ ರೈತರು ಅಂತಕ್ಕಂಥದ್ದು ಎಷ್ಟು ಕಡೆಗಣಿಸಿದಾರೋ, ಒಂದು ದಿನ ಅಲ್ಲ ಒಂದು ದಿನ, ಇನ್ನೊಂದು 15-20 ವರ್ಷ ಆದಮೇಲೆ ಈ ಡಿಸಿ ತಹಶೀಲ್ದಾರ್ಗೆ ಯಾವ ರೀತಿ ಸಂಬಳ ಕೊಟ್ಟರೋ, ಆ ರೀತಿ ಆ ಸಂಬಳ ಕೊಟ್ಟು ವ್ಯವಸಾಯನ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಎದಕಬಾರ್ದು ಅಂತಕ್ಕಂಥ ನಮ್ಮ ರೈತರು ಯಜಮಾನರು ಹೇಳ್ತಾರೆ. ಕೃಷಿ ಯಾರು ಮಾಡಲ್ಲ ಸರ್, ಬೆಂಗಳೂರು, ದಾವಣಗೆರೆ ಆ ಕಡೆ ಈ ಕಡೆ ಎಲ್ಲ ಹೋಗಿಬಿಟ್ಟಿದ್ದಾರೆ, ಬಿಸಿಲಾಗಿ ಮಾಡೋದಿಲ್ಲ. ಈಗ ನಾವು ಇದಾದ್ರೂ ದನ ದನ ಕರ ಮೇಕೆ ಎಲ್ಲ ಕಟ್ಕೊಂಡಿದ್ದೀವಿ. ಇದೊಂದಕ್ಕೆ ಯಾಕಂದರೆ ರೈತರು ಕಷ್ಟ ಅಂತಕ್ಕಂತ ಹೇಳಿದಷ್ಟೇ, ಇದೇನು ನಾವೇನು ಹುಡುಗಾಟಕ್ಕೆ ಹೇಳ್ತಕ್ಕಂಥ ಪರಿಸ್ಥಿತಿ ಅಲ್ಲ. ನಾನು ಹುಡುಗಾದಾಗಲಿ ಇದನ್ನು ದನ ಕರ ವ್ಯವಸಾಯ ಮಾಡಿರ್ತಕ್ಕಂಥವ್ನು ಎಲ್ಲನೂ ನಿಮಗೆ ಕೂಲಂಕುಷವಾಗಿ ನಿಮ್ಗೆ ವಿಷಯನ ಹೇಳಿದ್ದೀನಿ ಸರ್. ನನ್ನ ಇರ್ತಕ್ಕಂಥ ಅನುಭವದ ಮಾತುಗಳನ್ನು ನೀವು ಹೇಳ್ದಂಗೆ, ಈ ಕೃಷಿಯಲ್ಲಿ ಒಂದೊಂದು ಸರಿ ಲಾಸು ಲಾಭ ಎಲ್ಲ ಇದ್ದೇ ಇರುತ್ತೆ. ಹಂಗಾಗ್ಬಿಟ್ಟು ಏನಾದರೂ ಈ ಉಪಕಸುಗಳು ಮಾಡ್ಬೇಕಪ್ಪ, ಕುರಿ ಮೇಕೆ ಸಾಕಾಣಿಕೆ ಮಾಡೋದು, ದನಗಳು ಸಾಕಾಣಿಕೆ ಮಾಡೋದು, ಹೈನುಗಾರಿಕೆ ಮಾಡೋದು ಅಂತೆಲ್ಲ ಹೇಳ್ತಾರೆ, ಏನಾದರೂ ಉಪಕಸುಗಳು ಮಾಡ್ತಾ ಇದ್ರ ಸರ್? ಉಪಕಸುಗಳು ನಮ್ಮವು ನಾಟಿ ದೇಶಿ ತಳಿ ಅಂದರೆ ನಾಟಿ ಹಸುಗಳನ್ನು 15 ಇದ್ದಾವೆ. ಈಗ 15 ಹಸುಗಳನ್ನು ಸಾಕೋದು ಸುಮ್ಮನೆ ಅಲ್ಲ, ಅದು ಲಾಭ ಇಲ್ಲದಂಥವು ನಾಟಿ ದನಗಳು. ಈಗ ಏನಂದರೆ ವ್ಯವಸಾಯಕ್ಕೆ ಈಗ ಒಂದು ಜೊತೆ ಓರಿಕರುಗಳಿದ್ರೆ 50,000 ಆಗುತ್ತೆ, ಅದು 3-4 ವರ್ಷ ಬೇಕು ಒಂದು ಜೊತೆ ಬೇಸಾಯಕ್ಕೆ ಬರ್ಬೇಕಂದ್ರೆ. ಕಷ್ಟಪಟ್ಟು ಹಾಕಬೇಕು, ಅವನ್ನು ರೋಗ ಬಾರಿಗಳು ತಪ್ಪಿಸ್ಬೇಕು, ಅವಕ್ಕೆಲ್ಲ ಮೇವು ನೀರು ಕಾಯಬೇಕಾಗಲ್ಲ, ಎಲ್ಲ ತಪ್ಪಿಸ್ಕೊಂಡು ಒಂದು 3-4 ವರ್ಷದಷ್ಟಿಗೆ ರೈತ ಮೆತ್ತಗಾಗಿರ್ತಾನೆ. ಮೇಕೆ ಕಟ್ಕೊಂಡಿದ್ರು ಅಂತ ನಮ್ಮವು ಮೇಕೆ 20 ಮೇಕೆಯಲ್ಲಿ 20 ಮರಿನೂ ಹೋಗ್ಬಿಟ್ಟು, ಈ ಶಿಲ್ಡ್ ರೋಗ ಈ ಕಾಯಿಲೆ ಅಂತಕ್ಕಂಥ 20 ಹೋಗ್ಬಿಟ್ಟು. ಆ ಹೋದಂಥ ಸಂದರ್ಭದಲ್ಲಿ ಅವು ಎಲ್ಲ ರೋಗ ತುತ್ತಾಗ್ತವೆ ಸರ್, ರೋಗ ತುತ್ತಾಗ್ತವೆ, ರೋಗ ತುತ್ತಾಗಿ ಅದು ಉಪಕಸುಗಳು ಸಹ ಕೈ ಹಿಡಿಯುತ್ತೆ, ಸತ್ತಿ ಕೈ ಹಿಡಿಯಲ್ಲ. ಈ ಜಾನುವಾರುಗಳು ಒಂದು ಅಷ್ಟೇ, ಎಲ್ಲನೂ ಒಂದು ಆ ಮನುಷ್ಯ ನಂಬಿಕೆ ಮೇಲೆ ಬರುತ್ತಾನೆ. ನಾವು ಕೆಲಸ ಮಾಡಬೇಕು ಮಾಡಬೇಕು, ಅದರ ಲಾಭ ನಿರೀಕ್ಷಣೆ ಮಾಡಲ್ಲ ರೈತ. ಕಷ್ಟ ಅವನ ಕಾಯಕ ಮಾತ್ರ ಅವನಿಗೆ ಅದೇ ಸಿರಿ ಸಂಪತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ನಿಮ್ಮ ಮಕ್ಕಳು ಸರ್? ನಮಗೆ ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಹುಡುಗ. ಒಬ್ಬ ಗಂಡು ಹುಡುಗ ನನ್ನ ಮಗ, ಈಗ ಸೆಕೆಂಡ್ ಪಿ ಯು ಸಿ ಓದಿ ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಗಿದ್ದಾನೆ ಸರ್. ಅವನು ಕೃಷಿ ನಾನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅವನು ಹೋಗಿದ್ದಾನೆ. ಒಬ್ಬ ಮಗಳು ಸೆಕೆಂಡ್ ಪಿ ಯು ಸಿ, ಒಬ್ಬ ಮಗಳು ಫಸ್ಟ್ ಪಿ ಯು ಸಿ. ಇಬ್ಬರು ಹೆಣ್ಮಕ್ಳಿದ್ದಾರೆ ಸರ್. ಕೃಷಿನೆಲ್ಲ ನೀವೇ ನೋಡ್ಕೊಳೋದು? ನಾವೇ ನೋಡ್ಕೊಳೋದು, ನಮ್ಮ ಮನೆಯವ್ರು ನಾವು ನೋಡ್ಕೊಳ್ತೀವಿ ಸರ್. ನಮ್ಮ ತಂದೆಯವ್ರು ನೋಡ್ಕೊಳ್ತಾರೆ, ನಾವು ನನ್ನ ತಮ್ಮವ್ರು ಎಲ್ಲ ನೋಡ್ಕೊಳ್ತೀವಿ ಸರ್. ಹಾಗಿದ್ರೆ ಇಷ್ಟು ವರ್ಷ ನಮ್ಮ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತು ಸರ್? ಕೃಷಿ ಬದುಕು ಒಂದು ಸ್ವಲ್ಪ ಸಂತೋಷ ತಂದುಕೊಟ್ಟಿದ್ರು, ಬೆಳೆದು ತಂದುಕೊಟ್ಟಿತ್ತು, ಇಲ್ಲ ಅಂತ ಹೇಳಲ್ಲ, ತಂದುಕೊಟ್ಟಿತ್ತು. ತಂದುಕೊಟ್ರು ಅಷ್ಟೇ ನೋವುಗಳು, ಅಷ್ಟೇ ಬೀಜಗಳು, ಅಷ್ಟೇ ಸಾಲಗಳನ್ನು ಬಡ್ಡಿಗಳನ್ನು ಕಟ್ತಕ್ಕಂಥ ವ್ಯವಸ್ಥೆಗೂ ನಾವು ಮಾಡಿದ್ವಿ ಸರ್. ಈಗ ಕೊಟ್ಟರೆ ಕೊಡ್ಬೇಕಾ, ತಾಣಬೇಕಾ? ಬೆಳಿತೀವಿ, ಬೆಟ್ಟದಷ್ಟು ರಾಶಿ ಇರ್ತತೆ ಬೆಳೆದ್ಬಿಟ್ಟು ಅಂತ. ಅದನ್ನು ಮಾರಿ ತಂದಾಗ ಗೊಬ್ಬರದನ್ನು ಬರ್ತಾನೆ, ಔಷಧನ ಬರ್ತಾನೆ, ಬಾಡಿಗೆನ ಬರ್ತಾನೆ, ಬಿಡಿಸ್ದನ್ ಬರ್ತಾನೆ, ಟ್ಯಾಕ್ಟರ್ ಹೊಡೆದನ್ ಬರ್ತಾನೆ, ಯಾತ ಮನೆ ತಾಪತ್ರ ಅವನು ಬರ್ತಾನೆ, ಕಿರಾಣಿ ಅಂಗಡಿಯನ್ನು ಬರ್ತಾನೆ, ಎಲ್ಲರಿಗೆ ಕೊಟ್ಟು ಅಲ್ಲಿಗೆ ಕೊನೆಗೆ ಇದು ಮಾಡಿ ಯಾತ 1,000-2,000 ನಮ್ಮ ಮನೆ ಮಕ್ಕಳಿಗೆ ಬಟ್ಟೆ ಚೆಡ್ಡೆ ಸೋಪು ತಂದುಕೊಂಡು ತಿರ್ಗಿ ಸಾಲ ಮಾಡ್ತೀವಿ ನಾವು. ವರ್ಷ ಇಟ್ಕೊಡೋದು ತಿರುಗಿಸ್ ಸಾಲ ತಿರುಗಿಸಿದ್ದಷ್ಟೇ. ಈಗ ರೈತ ಹಣವನ್ನಾಯಿತು, ಆಸ್ತಿಯನ್ನಾಯಿತು, ಮತ್ತು ಇನ್ಯಾತದ್ದು ಬಂಗಾರ ದುಡ್ಡನ್ನಾಯಿತು ಸಂಪಾದಿಸ್ತಕ್ಕೆ ರೈತನ ಕೈಲಂತೂ ಆಗಲ್ಲ. ಇರ್ತಕ್ಕಂಥ ಜಮೀನನ್ನು ಉಳಿಸ್ಕೊಂಡು ಹೋಗ್ಬೇಕು. ಅವನು ಯಾರೋ ಒಂದು ಅಪ್ಷಲ್ಲಿದ್ದ, ಮತ್ತು ಯಾವುದೋ ಒಂದು ವ್ಯವಹಾರ ಮಾಡ್ತಕ್ಕಂಥ ಮನುಷ್ಯ ಮನೇಲಿದ್ದ ಅಂದರೆ ಒಂದಕ್ಕೊಂದಿಷ್ಟು ಒಂದಕ್ಕಿಷ್ಟು ರೈತನಿಗೂ ಸಪೋರ್ಟ್ ಆಗಿತ್ತು. ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಅಷ್ಟು ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಅಷ್ಟು ಸುಲಭ ಏನಲ್ಲ. ಎಲ್ಲನೂ ಕಷ್ಟ ಇರುತ್ತೆ ಸರ್, ಎಲ್ಲನೂ ಕಷ್ಟ ಇದೆ. ಹಾಗಿದ್ರೆ ಓಂಕಾರಪ್ಪ, ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ರೈತರು ಹೋಗಿ ಮೊಬೈಲಲ್ಲಿ ಮಾಡ್ಕೊಳ್ಬೋದು. ನಿಮ್ಮ ಫೋನ್ ನಂಬರ್ ಹೇಳಿ. 6366-6176-1789. ರೈತ ಬಾಂಧವರೇ, ಇದು ದೊಡ್ಡಬಳ್ಳಾರ್ತಿಯ ಕೃಷಿಕರಾದ ಓಂಕಾರಪ್ಪ ಅವರ ಮೊಬೈಲ್ ಸಂಖ್ಯೆ 6366-6667-89. ಭಾಳ ಸಂತೋಷ ಓಂಕಾರಪ್ಪರ, ಇದುವರೆಗೂ ನಿಮ್ಮ ಈ ಶೇಂಗಾ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಶೇಂಗಾ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ವೈ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಧನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ಜಮಧನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರುವ ರೇಣುಕ ರಾಜ ನಿನ್ನ ತಂದಿ, ಭೋಗಾವತಿ ನಿನ್ನ ತಾಯಿ. ರೇಣುಕ ರಾಜ ನಿನ್ನ ತಂದಿ, ಭೋಗಾವತಿ ನಿನ್ನ ತಾಯಿ. ರೇಣುಕ ರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ. ರೇಣುಕ ರಾಜ ನಿನ್ನ ತಂದೆ, ಭೋಗಾವತಿ ನಿನ್ನ ತಾಯಿ. ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹುಟ್ಟಿ ಬಂದೆ ಹೊಟ್ಟೆಯಲ್ಲಿ, ಹಾಕಿತು ಯಾರ ತೊಟ್ಟಿಲಲ್ಲಿ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ. ಸಿಂಬಿ ತಲೆಯ ಮೇಲೆ ಉಸಿನ್ ಕೊಡ ಅದರ ಮೇಲೆ, ಸರ್ಪಣಿ ಸಿಂಬಿ ತಲೆಯ ಮೇಲೆ ಉಸಿನ್ ಕೊಡ ಅದರ ಮೇಲೆ, ಸರ್ಪಣಿ ಸಿಂಬಿ ತಲೆಯ ಮೇಲೆ ಉಸಿನ್ ಕೊಡ ಅದರ ಮೇಲೆ. ಪತಿ ಸೇವೆ ಮಾಡು ತಾಲೆ, ಪತಿ ಸೇವೆ ಮಾಡು ತಾಲೆ, ನೀರ ತರುಣ ನದಿಯಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ. ನೀರ ತುಂಬಿದ ನದಿಯಲ್ಲಿ ಜೋಡಣಿನ ಕಂಡಾಳಲ್ಲಿ, ನೀರ ತುಂಬಿದ ನದಿಯಲ್ಲಿ ಜೋಡಣಿನ ಕಂಡಾಳಲ್ಲಿ, ನೀರ ತುಂಬಿದ ನದಿಯಲ್ಲಿ ಜೋಡಣಿನ ಕಂಡಾಳಲ್ಲಿ, ನೀರ ತುಂಬಿದ ನದಿಯಲ್ಲಿ ಜೋಡಣಿನ ಕಂಡಾಳಲ್ಲಿ. ದೃಷ್ಟಿ ಬಿತ್ತ ಅದರ ಮ್ಯಾಲೆ, ದೃಷ್ಟಿ ಬಿತ್ತ ಅದರ ಮ್ಯಾಲೆ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ. ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ. ರೋಗ ಬಂತು ಮೈಲಿ ತಿರುಗತಿದ್ದಿ ಆವನದಲ್ಲಿ, ಕುಷ್ಠ ರೋಗ ಬಂತು ಮೈಲಿ ತಿರುಗತಿದ್ದಿ ಆವನದಲ್ಲಿ, ಕುಷ್ಠ ರೋಗ ಬಂತು ಮೈಲಿ ತಿರುಗತಿದ್ದಿ ಆವನದಲ್ಲಿ, ಕುಷ್ಠ ರೋಗ ಬಂತು ಮೈಲಿ ತಿರುಗತಿದ್ದಿ ಆವನದಲ್ಲಿ. ಎಕೈ ಜೊಗೈ ಬಂದಾರಲ್ಲಿ, ಎಕೈ ಜೊಗೈ ಬಂದಾರಲ್ಲಿ, ಜನ್ಮ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಾಮಾತಂದಿಗೆ, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ.